ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಜಾರಿಗೆ ತೀರ್ಮಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರಾಮ ಪಂಚಾಯಿತಿಗಳ ಬಲವರ್ಧನೆಗಾಗಿ ಗ್ರಾಮಸಭೆಗಳು ಕಡ್ಡಾಯ, ಸಚಿವ ಪ್ರಿಯಾಂಕ್ ಖರ್ಗೆ. ಬೆಂಗಳೂರಿನ ಯಲಹಂಕದ 153 ಎಕರೆ ವಿಸ್ತೀರ್ಣದಲ್ಲಿ ಸಾಲುಮರದ ತಿಮ್ಮಕ್ಕ ಸಸ್ಯೋದ್ಯಾನ. ಮತ್ತು ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಮಕ್ಕಳ ದಸರಾ ಕಾರ್ಯಕ್ರಮ ಉತ್ತಮ ವೇದಿಕೆ, ಸಚಿವ ಡಾ ಎಚ್ ಸಿ ಮಹದೇವಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯ ಬೇಸಾಯ ಕ್ರಮಗಳು ಹಾಗೂ ಸಮಗ್ರ ರೋಗ ಕೀಟಗಳ ನಿಯಂತ್ರಣ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಅಡಿಕೆ ಬೆಳೆ ಅನ್ನುವಂಥದ್ದು ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರಮುಖವಾದಂತಹ ಪ್ರಧಾನವಾದಂತಹ ಬೆಳೆ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದರೆ, ಎಲ್ಲಿ ನಾವು ಭತ್ತವನ್ನು ಬೆಳೆದುಕೊಳ್ತಾ ಇದ್ವೋ ಹಾಗೂ ಭತ್ತ ಬೆಳೆಯದ ಪ್ರದೇಶದಲ್ಲೂ ಕೂಡ ಇವತ್ತು ಅಡಿಕೆ ಬೆಳೆಯನ್ನು ಜಿಲ್ಲೆಯಾದ್ಯಂತ ಬೆಳೀತಾ ಇರುವಂಥದ್ದನ್ನು ಗಮನಿಸಬಹುದು. ಬಹುತೇಕ ಅಡಿಕೆ ಸಸಿಗಳ ಒಂದು ನರ್ಸರಿ ಹೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲೇ ಇರತಕ್ಕಂಥದ್ದು. ಅದರ ಒಂದು ಗಿಡಗಳಿದ್ದಾವೋ ಅವುಗಳನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿಯೇ ಹೆಚ್ಚು ಖರೀದಿಯನ್ನು ಮಾಡಿ ಅವುಗಳ ನಾಟಿಯನ್ನು ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಅಡಿಕೆ ಬೆಳೆಯ ಪರಿಸ್ಥಿತಿ ಹೇಗಿದೆ, ಬೇಸಾಯ ಕ್ರಮಗಳು ಹೇಗಿರಬೇಕು, ಯಾವೆಲ್ಲ ರೋಗ ಮತ್ತು ಕೀಟಗಳು ಬಾಧಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ, ಅದನ್ನು ಹೇಗೆ ನಾವು ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅಡಿಕೆ ಬೆಳೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಪರಿಚಯ ಇರತಕ್ಕಂತಹ ಒಂದು ಬೆಳೆ, ಬಹುತೇಕ ಎಲ್ಲರಿಗೂ ಕೂಡ ಅಡಿಕೆ ಅಂದ್ರೆ ಏನು ಅಂತ ಹೇಳಿ ಗೊತ್ತಿದೆ. ವೈಜ್ಞಾನಿಕವಾಗಿ ಇದರ ಪರಿಚಯವನ್ನ ಮಾಡಿಕೊಡ್ಬೋದು. ಅಡಿಕೆ ಬೆಳೆ ನಾವು ಮುಂಚೆ ಮಲೆನಾಡ್ ಭಾಗದಲ್ಲಿ ಹೆಚ್ಚಿನದಾಗಿ ನೋಡ್ತಾ ಇದ್ದೋ, ಇವತ್ತಿನ ದಿನದಲ್ಲಿ ಅದು ಯಾವುದೇ ಭೇದ ಭಾವ ಇಲ್ಲದೆ ಮಲೆನಾಡು ಮತ್ತೆ ಬಯಲ್ಸೀಮೆ ಎಲ್ಲಾ ಕಡೆಲ್ಲೂ ಅಡಿಕೆಯನ್ನ ಬೆಳಿಬೇಕು ಅಂತ ರೈತರು ಕೂಡ ಆಸಕ್ತಿಯನ್ನ ಹೊಂದಿದ್ದಾರೆ. ಯಾಕೆ ಅಂದ್ರೆ ಅದು ನಮ್ಗೆ ಗೊತ್ತು, ಈಗ ಅಡಿಕೆ ಅದರದ್ದು ಬೆಲೆ ಕೂಡ ತುಂಬಾ ಯಥೇಚ್ಛವಾಗಿ ಜಾಸ್ತಿ ಇದೆ, ಹಾಗಾಗಿ ಎಲ್ಲ ರೈತರು ಕೂಡ ಬೆಳೆಯೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಒಂದೇ ನಾವು ತಿಳ್ಕೊಬೇಕಾಗಿರೋ ಅಂಶ ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ ಅಡಿಕೆ ಬೆಳೆಯೋ ಪ್ರದೇಶದಲ್ಲಾಗಿರ್ಬೋದು ಮತ್ತೆ ಉತ್ಪಾದನೆಲ್ಲಾಗಿರ್ಬೋದು. ಮತ್ತೆ ನಾವು ಏನು ಒಂದು 100 ಕೆಜಿ ಅಡಿಕೆ ನಾವು ಉತ್ಪಾದನೆ ಮಾಡಿದ್ರೆ ಅದರಲ್ಲಿ 85 ಕೆಜಿ ಅಷ್ಟು ನಾವು ಅದನ್ನ ತಿನ್ಲಿಕ್ಕೋಸ್ಕರ ಅದನ್ನ ಬಳಕೆ ಮಾಡ್ತಾ ಇದ್ದೀವಿ, ಕನ್ಸಂಪ್ಷನ್ ಹೋಗ್ತಾ ಇದೆ. ಇನ್ನು ಉಳಿಕೆ 15% ಮಾತ್ರ ಬೇರೆ ಡೈ ಮಾಡೋದಿರ್ಬೋದು ಅಥವಾ ಪೇಂಟ್ಸ್ ಮತ್ತೆ ಗ್ಲಾಸ್ ಮಾಡೋಕೆ ಮತ್ತೆ ಇನ್ನೇನೋ ಬೇರೆ ಬೇರೆ ಬೈ ಪ್ರಾಡಕ್ಟ್ಸ್ ಮಾಡೋಕೆ ಹೋಗ್ತಾ ಇದೆ. 85% ಅದು ಕನ್ಸಂಪ್ಷನ್ ಹೋಗ್ತಾ ಇರೋದು, ಅದು ಗುಟ್ಕಾಗೇನೆ ಮೇಜರ್ ಇರೋದು. ಅಂದ್ರೆ ಉತ್ತರ ಭಾರತದಲ್ಲಿ ಎಷ್ಟು ಹೆಚ್ಚು ಗುಟ್ಕಾ ಕನ್ಸಂಪ್ಷನ್ ಆಗ್ತಾ ಇದೆ ಅದ್ರ ಮೇಲೆ ಈ ಅಡಿಕೆದು ಮಾರುಕಟ್ಟೆ ಧಾರಣೆ ನಿಂತಿದೆ. ಇವಾಗ ಈ ಅಡಿಕೆ ಬೆಲೆ ಸ್ವಲ್ಪ ಹೆಚ್ಚಿದೆ ಅನ್ನೋ ಕಾರಣಕ್ಕೆ ಯಥೇಚ್ಛವಾದ ಪ್ರದೇಶ ವಿಸ್ತರಣೆ ಆಗ್ತಾ ಇದೆ. ಹಾಗಾಗಿ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ರೈತರು ಅನುಸರಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಇದನ್ನ ಮಾಡೋಕ್ಕಿಂತ ಮುಂಚೆ. ಹಾಗಾಗಿ ಇನ್ನು ಮುಂದಿನ ನಮ್ಮ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಸರ್. ಯಾವ ತಳಿಗಳು ಸೂಕ್ತ ಅಂತೀರಾ ನಮ್ಮ ಭಾಗಕ್ಕೆ? ನಮ್ ಭಾಗದಲ್ಲಿ ಆಕ್ಚುಲಿ ಇಲ್ಲಿ ಇದು ಅಡಿಕೆಯಲ್ಲಿ ಯಾವ್ದು ಹೈಬ್ರಿಡ್ ಅಂತಿಲ್ಲ, ಎಲ್ಲ ಸೆಲೆಕ್ಷನ್ ತಳಿಗಳು. ನಾವು ತೀರ್ಥಹಳ್ಳಿ ಒಳ್ಳೆ ತಳಿ ಅಂತೀವಿ, ಇಲ್ಲಿ ನಮ್ಮ ಹಾಸನದ ನಾಟಿ ತಳಿ ಕೂಡ ಇದೆ, ಕೆಲವು ರಿಲೀಸ್ಡ್ ತಳಿಗಳಿದಾವೆ ಸಂಸ್ಥೆಗಳಿಂದ ರಿಲೀಸ್ ಆಗಿರೋ ತಳಿಗಳು, ಇಂಟರ್ಮಂಗಳ, ಆಮೇಲೆ ಮೋಹಿತ್ ನಗರ್ ಈ ತರ ಅಸ್ಸಾಂದ ತಳಿ, ತೀರ್ಥಹಳ್ಳಿ ಲೋಕಲ್, ಇವೆಲ್ಲ ಸ್ವಲ್ಪ ನಮ್ಮ ಹಾಸನ ಭಾಗದಲ್ಲಿ ಬೆಳೀತಾ ಇರ್ತಕ್ಕಂತಹ ತಳಿಗಳು. ಇದರಲ್ಲಿ ನಾವು ತಳಿ ಅಂತ ಅನ್ನೋದಕ್ಕಿಂತಲೂ ಹೆಚ್ಚಿನದಾಗಿ ನಾವು ಯಾವ ಭಾಗದಲ್ಲಿ ಅಡಿಕೆಯನ್ನು ಮಾಡೋಕ್ಕೆ ನಾವು ಹೊರಟಿರ್ತೀವಿ, ಆ ಭಾಗದಲ್ಲಿ ಎಲ್ಲಿ ಉತ್ತಮವಾದ ಅಡಿಕೆ ಇಳುವರಿ ಬರ್ತಾ ಇರ್ತಕ್ಕಂಥ ತೋಟ ಇದೆ, 25 ವರ್ಷದಿಂದ 50 ವರ್ಷದ ಒಳಪಟ್ಟ ತೋಟಗಳು, ಕನಿಷ್ಠವಾಗಿ 20 ವರ್ಷನಾರು ದಾಟಿರಲೇಬೇಕು, ಅದಕ್ಕಿಂತ ಕಡಿಮೆ ವಯಸ್ಸಿನ ಇದರಲ್ಲಿ ನಾವು ತೋಟಗಳಿಂದ ಗೋಟನ್ನ ತರಬಾರ್ದು ನರ್ಸರಿ ಮಾಡೋಕ್ಕೋಸ್ಕರ. ಹಾಗಾಗಿ ಅಂತ ಒಳ್ಳೆ ತೋಟಗಳಲ್ಲಿ ಯಾವುದೇ ರೀತಿ ರೋಗ ರುಜಿನ ಇಲ್ಲದಿರತಕ್ಕಂಥ ತೋಟಗಳು ಕನ್ಸಿಸ್ಟೆಂಟ್ ಆಗಿ ಕಳೆದ ಒಂದು 4-5 ವರ್ಷದಿಂದ ಕನ್ಸಿಸ್ಟೆಂಟ್ ಆಗಿ ಉತ್ತಮವಾದ ಇಳುವರಿ ಕೊಡ್ತಾ ಇರ್ತಕ್ಕಂಥ ತೋಟಗಳಲ್ಲಿ ನಾವು ನಟ್ಟನ್ನು ಆಯ್ಕೆ ಮಾಡ್ಕೊಂಡು ಬರಬೇಕಾಗತ್ತೆ. ಅದರಲ್ಲಿ ತರಬೇಕಾದ್ರೆ ನಾವು ಮುಂದೆ ಇರ್ತದಲ್ಲ ಗೊಂಚಲಲ್ಲಿ ತುದಿಲಿ ಇರ್ತಕ್ಕಂಥ ಕಾಯಿಗಳನ್ನ ತೆಗೆದಾಕ್ಬೇಕಾಗತ್ತೆ, ಯಾಕೆಂದ್ರೆ ಅದು ಸ್ವಲ್ಪ ಸಣ್ಣಕ್ಕಿರ್ತವೆ, ಮಧ್ಯದಲ್ಲಿರೋವು ಸ್ವಲ್ಪ ಉತ್ತಮವಾದ ನಟ್ಟಿರ್ತವೆ. ಅವು ಒಂದು ಗೋಟ್ ಏನಿಲ್ಲ ಅಂತಂದ್ರೆ 30-35 ಗ್ರಾಂವರೆಗೆ ತೂಗುವಂತಹ ನಾವು ಗೋಟ್ಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ. ಅದನ್ನ ತಂದು ನಾವೇ ಆದಷ್ಟು ನರ್ಸರಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಈಗೆಲ್ಲ ರೈತರು ಸುಮ್ಮನೆ ದೂರ ದೂರದ ಊರುಗಳಿಂದ ಎಲ್ಲ ತಳಿನ ಆಯ್ಕೆ ಮಾಡ್ಕೊಂಡು ಬರಕ್ ಹೋಗ್ತಾರೆ, ನಮ್ಮ ಭಾಗದಲ್ಲಿ ಯಾವ್ದು ಉತ್ತಮವಾಗಿ ಬರ್ತಾ ಇದೆ ಅಂತ ತೋಟದಿಂದ ಆಯ್ಕೆ ಮಾಡಿರೋ ತೋಟಗಳಿಂದ ಬಂದಿರತಕ್ಕಂತ ಗಿಡಗಳೇ ತುಂಬಾ ಸೂಕ್ತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವೆಲ್ಲ ತಳಿಗಳಿದಾವೆ ಅಡಿಕೆನಲ್ಲಿ? ಅದೇ ಈಗ ತೀರ್ಥಹಳ್ಳಿ ಲೋಕಲ್ ಹೇಳಿದೆ, ಆಮೇಲೆ ಮಂಗಳ ಹೇಳಿದೆ, ಇಂಟರ್ ಮಂಗಳ ಇದೆ, ಆಮೇಲೆ ನಮ್ಮ ಹಾಸನ್ ನಾಟಿ ಲೋಕಲ್ ಇದೆ. ಹಂಗಾಗಿ ಯಾವ ತಾಲೂಕಲ್ಲಿ ನಾವು ಮಾಡ್ತಾ ಇದೀವಿ, ನಮ್ಮ ತಾಲೂಕಿನಲ್ಲಿ ಉತ್ತಮವಾಗಿ ಏನು ತೋಟಗಳಿರ್ತವೆ ಅಂತ ತೋಟದಿಂದ ಆಯ್ಕೆ ಮಾಡಿಬಿಟ್ರೆ ಅದೇ ಬೆಸ್ಟ್ ತಳಿ ಅಂತ ಹೇಳ್ತೀನಿ ನಾನು. ದೂರ ದೂರದಿಂದ ತರದನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ನಾನು ರೈತರ ಮನವಿ ಮಾಡ್ತೀನಿ. ದೂರದಿಂದ ತಂದಾಗ ಒಂದು ಅಲ್ಲಿ ಆ ಊರಿನಲ್ಲಿ ಅದು ಚೆನ್ನಾಗಿ ಬರ್ತಾ ಇರಬಹುದು, ಈಗ ಬೇರೆ ಜಿಲ್ಲೆಗಳಿಗೆ ನಾವು ತರಕ್ ಹೋದಾಗ ಆ ಊರಲ್ಲಿ ಆ ಒಂದು ಕ್ಲೈಮೇಟ್ಗೆ ಅದು ಹೊಂದಾಣಿಕೆ ಆಗಿದ್ದು ಇಲ್ಲಿ ಬಂದಾಗ ಅದು ಇಳುವರಿಲಿ ವ್ಯತ್ಯಾಸ ಆಗ್ಬಹುದು, ಬರುತ್ತೆ ಬರಲ್ಲ ಅಂತಲ್ಲ ಆದ್ರೆ ವ್ಯತ್ಯಾಸ ಆಗ್ಬಹುದು. ಹಾಗಾಗಿ ಇಲ್ಲಿ ಯಾವ್ದಾದ್ರು ಬೆಳೆದು ಆ ತಳಿ ಚೆನ್ನಾಗಿ ಬರ್ತಾ ಇದೆ ಅಂತ ಅಶ್ಯೂರೆನ್ಸ್ ಇರ್ತಕ್ಕಂತ ತೋಟಗಳಿಂದ ಆಯ್ಕೆ ಮಾಡೋದು ತುಂಬಾ ಒಳ್ಳೇದು ರೈತ ತಳಿ. ಅದು ಒಂದು. ಎರಡನೇದು ದೂರದಿಂದ ತಂದಾಗ ಅಲ್ಲಿರ್ತಕ್ಕಂತ ರೋಗ ರುಜಿನಗಳು ಈ ಇಲ್ಲಿಗೆ ಭಾಗಕ್ಕೆ ಟ್ರಾವೆಲ್ ಆಗೋ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ, ಅದು ಒಂದು ರಿಸ್ಕ್ ಇದ್ದೇ ಇರುತ್ತೆ ಯಾವಾಗ್ಲೂ. ಇದನ್ನೆಲ್ಲ ತಪ್ಪಿಸಬೇಕು ಅಂತ ಹೇಳಿದ್ರೆ ನಮ್ಮ ಸ್ಥಳೀಯವಾಗಿ ಯಾವ್ದು ಒಳ್ಳೆ ತಳಿ ಇದೆಯೋ ಅಂತಹ ತಳಿಯನ್ನ ಆಯ್ಕೆ ಮಾಡ್ಕೊಂಡು ನಾವು ನಾಟಿ ಮಾಡ್ಕೊಳ್ತೀವಿ, ಭಾರಿ ಸೂಕ್ತ. ಇನ್ನು ನಾವು ನಾಟಿಗೆ ಎಂತ ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕು, ಹೇಗಿರಬೇಕು ಅವು, ನರ್ಸರಿಯಲ್ಲಿ ಹೇಗಿರಬೇಕು? ನಾಟಿಗೆ ಕನಿಷ್ಠ ಅವು ನರ್ಸರಿಯಲ್ಲಿ 1 ವರ್ಷ ಆಗಿರ್ತಕ್ಕಂಥ ಸಸಿಗಳನ್ನ ಕನಿಷ್ಠ ತಂದ್ರೆ ತುಂಬಾ ಒಳ್ಳೇದು, ಯಾಕೆಂದ್ರೆ ಸ್ವಲ್ಪ ಬಲಿಷ್ಠವಾಗಿರ್ತವೆ. ಮತ್ತೆ ನಾಟಿಗೆ ನಾವು 1.5 ಅಡಿ x 2 ಅಡಿ 1 ಎಕರೆಗೆ ಇದು ಅಂತರ ನಾವು 9 ಅಡಿ ನಾವು ರೆಕಮೆಂಡ್ ಮಾಡ್ತೀವಿ, ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿನ ಸಾಲಿಗೆ 9 ಅಡಿ ರೆಕಮೆಂಡ್ ಮಾಡ್ತೀವಿ. ಹಾಗೆ ಗಿಡಗಳ ನೆಡೋದಕ್ಕೆ 2.5 x 2.5 ಅಡಿ ಆಳದ ಗುಂಡಿಗಳನ್ನು ತೆಗೆದು ಅದಕ್ಕೆ ಬೇವಿನ ಹಿಂಡಿ, ಕೊಟ್ಟಿಗೆ ಗೊಬ್ಬರ, ಕೆಂಪು ಮಣ್ಣು ಇವೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಗಿಡವನ್ನ ನಾಟಿ ಮಾಡಬೇಕು ಅಂತ ಹೇಳ್ತೀವಿ. 2.5 ಅಡಿ ಅಂತಂದ್ರೆ ಅಡಿಕೆ ಗಿಡ ಚಿಕ್ಕದಿರುತ್ತೆ, 2.5 ಅಡಿ ಆಗಷ್ಟು ದೊಡ್ಡದು ಯಾಕೆ ಅಂತ ತುಂಬಾ ಜನ ಪ್ರಶ್ನೆ ಬರಬಹುದು. ಮತ್ತೆ ಗದ್ದೆ ನಡೆಯ ಸಂದರ್ಭದಲ್ಲಿ 2.5 ಅಡಿ ಬೇಕಾಗಿಲ್ಲ, ಅಲ್ಲಿ ಸ್ವಲ್ಪ ತೇಲ್ಸ್ ನೆಟ್ ತೊಂದರೆ ಇಲ್ಲ. ಬೇರೆ ಕಡೆ ನಡಬೇಕಾದ್ರೆ ಯಾಕೆ ದೊಡ್ಡದಾಗಿ ನಡಿ ಅಂತಂದ್ರೆ ದೊಡ್ಡದಾಗಿ ಅಂದ್ರೆ ಅಷ್ಟು ಆಳಕ್ಕೆ ನಡಿ ಅಂತ ಹೇಳೋದಿಲ್ಲ, ಅದು ನಾವು ಮಣ್ಣು ಗೊಬ್ಬರ ಎಲ್ಲ ಹಾಕಿ ಮುಚ್ಚಿ ಮೇಲೇನೆ ಗಿಡ ನೆಡ್ಲಿ. ಏನಾಗುತ್ತೆ, ಮಣ್ಣು ತೆಗೆದ್ಬಿಟ್ಟು ಮತ್ತೆ ಹಾಕಿದಾಗ ಅದು ಮಣ್ಣು ಸಡಿಲಾಗಿರುತ್ತೆ, ಅವಾಗ ಬೇರ್ ಕೊಡೋಕೆ ಈಸಿ ಆಗುತ್ತೆ, ಬೇರು ಸುಲಭವಾಗಿ ಬೆಳೆದಾಗ ಗಿಡ ಕೂಡ ಆರೋಗ್ಯಕರವಾಗಿ ಮೇಲ್ ಬರುತ್ತೆ. ಹಂಗಾಗಿ ನಾವು ದೊಡ್ಡದಾದ ಗುಂಡಿಗಳನ್ನ ತೆಗೀರಿ ಅಂತ ಹೇಳ್ತೀವಿ. ಹೇಳುವಂಥದ್ದು ಯಾವ ಸಮಯ ಸೂಕ್ತ ನಾಟಿ ಮಾಡ್ಲಿಕ್ಕೆ? ಅಡಿಕೆಗೆ ಯಥೇಚ್ಛವಾಗಿ ನೀರು ಬೇಕೇ ಬೇಕು. ಅಡಿಕೆ ಬೆಳೆ ಬೆಳೀತಾ ಇದೀವಿ ಅಂದ್ರೆ ನಮ್ಮ ಹತ್ರ ನೀರು ಚೆನ್ನಾಗಿದ್ರೆ ಮಾತ್ರ ಅಂತವ್ರು ಅಡಿಕೆ ತೋಟಕ್ಕೆ ಕೈ ಹಾಕ್ಬೇಕು. ಯಾವ್ದೇ ಕಾರಣಕ್ಕೂ ನೀರು ಇಲ್ಲದೆ ಇರತಕ್ಕಂತ ರೈತರು ಸಾಹಸವನ್ನ ಮಾಡಕ್ ಹೋಗ್ಬಾರ್ದು, ಇದೊಂದು ಸೂಕ್ಷ್ಮ ಒಳ್ಳೆ ನೀರಿನ ವಿಚಾರ ಬಂದಾಗ. ಹಾಗಾಗಿ ನೀರು ಇರ್ತಕ್ಕಂಥ ರೈತರು ಏಪ್ರಿಲ್ ಮೇ ತಿಂಗಳಲ್ಲಿ ಅವರು ನಾಟಿ ಮಾಡಿದ್ರೆ ಅಷ್ಟೊತ್ತಿಗೆ 1 ತಿಂಗಳಾಗಿರುತ್ತೆ ಗಿಡಕ್ಕೆ, ಮತ್ತೆ ಇನ್ನು ಜೂನ್ ತಿಂಗಳಿಂದ ನಮ್ಗೆ ಮುಂಗಾರು ಕಮೆಂಟ್ಸ್ ಆಗುತ್ತೆ. ಅವಾಗಿಂದ 1-3 ತಿಂಗಳು ನಮಗೆ ನೀರಿಂದ ಯಾವುದೇ ಸಮಸ್ಯೆ ಇರೋದಿಲ್ಲ, ಮತ್ತೆ ವಾತಾವರಣ ಕೂಡ ತಂಪಾಗಿರ್ತದೆ. ಆ ಸಂದರ್ಭದಲ್ಲಿ ನಮಗೆ ಬಂತು ಅಂತ ಅಂದ್ರೆ ಇನ್ ನೆಕ್ಸ್ಟ್ ಪೀರಿಯಡಿಕ್ ಅಲ್ಲಿ ನಾವು ನೀರು ಕೊಟ್ಕೊಂಡು ಬಂದ್ರೆ ಅವು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ತಾ ಹೋಗ್ತವೆ. ಏನೆಲ್ಲ ಬೇಸಾಯ ಪದ್ಧತಿಗಳನ್ನ ಅನುಸರಿಸಬೇಕು ನಾಟಿ ಈ ಒಂದು ಅಡಿಕೆ ಗಿಡದಲ್ಲಿ? ಸ್ಟಾರ್ಟಿಂಗು ನಾವಾಗ್ಲೇ ಹೇಳ್ದಂಗೆ ನಾಟಿ ಮಾಡ್ಬೇಕಾದ್ರೆ ಸ್ವಲ್ಪ ಬೇವಿನ ಹಿಂಡಿನ ಬಳಸಿದ್ರೆ ಒಳ್ಳೇದು, ಮತ್ತೆ ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡ್ಬೇಕು. ಕೆಲವರೆಲ್ಲ ರೈತರಿಗೆ ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಹಾಕ್ತೇವೆ ಬರೀ ಮಣ್ಣಲ್ಲೇ ನೆಟ್ಬಿಟ್ಟು ಆಮೇಲೆ ಬರೀ ಸೀಮೆ ಗೊಬ್ಬರ ಕೊಡ್ತಕ್ಕಂತ ರೂಢಿನ ರೂಢಿಸ್ಕೋತಾ ಇದಾರೆ. ಅದು ಸದ್ಯಕ್ಕೆ ತಾತ್ಕಾಲಿಕವಾಗಿ ನಮ್ಗೆ ಗಿಡಗಳು ಚೆನ್ನಾಗಿ ಕಾಣಬಹುದು, ಆದ್ರೆ ಗಿಡಗಳ ರೋಗ ನಿರೋಧಕ ಶಕ್ತಿ ಮೇಲೆ ಅದು ಪರಿಣಾಮ ಬೀರುತ್ತೆ. ಏನೇ ಅಂದ್ರೂ ನಮ್ಮ ಮಣ್ಣಲ್ಲಿ ಸಾವಯವ ಅಂಶ ಚೆನ್ನಾಗಿರಲೇಬೇಕು. ಮತ್ತೀಗ ಅದು ಗೊಬ್ಬರಗಳಲ್ಲೂ ಸಾವಯವ ಗೊಬ್ಬರ ಅಂತಂದ್ಬಿಟ್ಟು ಪ್ಯಾಕೆಟ್ ಮಾಡ್ಕೊಡ್ತೀವಿ ಅಂತೆಲ್ಲ ಹೇಳ್ತಾರಲ್ಲ, ಅದ್ರ ಬಗ್ಗೆ ರೈತರು ಕೂಡ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸಾವಯವ ಅಂತಂದ್ರೆ ಯಾವ್ದು ನಮ್ಗೆ ಪ್ರಾಕೃತಿಕವಾಗಿ ಸಿಗ್ತದೆ ಅದು ಸಾವಯವ. ನಮಗೆ ದನದ ಗೊಬ್ಬರ ಆಗಿರ್ಬೋದು, ಮತ್ತೆ ಆಡಿನ ಗೊಬ್ಬರ ಆಗಿರ್ಬೋದು, ಮತ್ತೆ ನಮ್ಮ ಕೋಳಿ ಗೊಬ್ಬರ ಆಗಿರ್ಬೋದು, ಮತ್ತೆ ಎರೆಹುಳಿನ ಗೊಬ್ಬರ, ಹಸಿರೆಲೆ ಗೊಬ್ಬರ, ಹಿಂಡಿಗಳು, ಇವೆಲ್ಲ ನಮಗೆ ಸಾವಯವ ಗೊಬ್ಬರ. ಹಂಗಾಗಿ ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ ಸಾವಯವ ಅಂಶ ಹಾಕದಷ್ಟು ಒಳ್ಳೇದು. ಅಲ್ಲಿ ನಮಗೆ ಬೇವಿನ ಹಿಂಡಿ ಎಲ್ಲ ಸೇರಿಸಿದಾಗ ಯಾವುದೇ ಇರುವೆಗಳು ಬರದೇ ಇರತಕ್ಕಂಥದ್ದು, ಮತ್ತೆ ಗಿಡಕ್ಕೆ ಸ್ವಲ್ಪ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸತಕ್ಕಂಥದ್ದು ಸಹಕಾರಿಯಾಗ್ತದೆ. ಅದಾದ ನಂತರ ವರ್ಷ ವರ್ಷ ನಾವು ಗಿಡಕ್ಕೆ ಪಾತಿ ಮಾಡೋದಾಗಿರ್ಬೋದು, ಸುತ್ತ ಗುಣಿ ಮಾಡೋದು, ಅದಕ್ಕೆ ನೀರು ಕೊಡೋದಕ್ಕೆ ನಮ್ಮಲ್ಲಿ ಯೂಶ್ವಲಿ ಗುಣಿ ಮಾಡೋಂತಹದ್ದು ವ್ಯವಸ್ಥೆ ಇದ್ದೇ ಇದೆ. ಹಾಗಾಗಿ ವರ್ಷಕ್ಕೊಂದ್ಸಲಿ ಗುಣಿ ಮಾಡ್ತಕ್ಕಂಥದ್ದು, ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಸೇರಿಸೋದು, ಬೇವಿನಿಂಡಿ ಕೊಡೋದು, ಇದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಸೀಮೆ ಗೊಬ್ಬರನ್ನು ಕೂಡ ಕೊಡಬೇಕಾಗುತ್ತೆ. ಈಗ ನಾವು ಸ್ಟ್ರೈಟ್ ಫರ್ಟಿಲೈಸರ್ಸ್ ಕೊಡೋದಾದ್ರೆ ಯೂರಿಯಾ, SSP ಮತ್ತೆ MOP ಇವು ಮೂರನ್ನ ಕೊಡೋದಾದ್ರೆ ಒಂದು 200-200 ಗ್ರಾಮ್ ಒಂದು 4 ವರ್ಷದ ನಂತರ ಕೊಡ್ಬೋದು. ಮುಂಚೆ ಅದರಲ್ಲಿ ಒಂದು 6 ಅಂದ್ರೆ 100-100 ಗ್ರಾಮ್ ಮೂರನ್ನು ಸಮ ಪ್ರಮಾಣದಲ್ಲಿ ಕೊಡ್ಬೋದು. ಇದರಲ್ಲಿ ಹೇಗಿದೆ ಅಂತ ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶು 100-40, 100-40 ಈ ತರ ಇದೆ ಇದರಲ್ಲಿ ಅವಶ್ಯಕತೆ ಇರತಕ್ಕಂಥದ್ದು. ರೈತರು ಏನ್ ಮಾಡ್ತಾರೆ, ಈಗ 50-40 ಕೊಡ್ತೀವಿ ಅಂತ ಕೆಲವರೆಲ್ಲ ಕೊಡ್ತಾರೆ, ಸುಪಾಲ ಒಳ್ಳೆ ಗೊಬ್ಬರ ಅಂತ ಅಂದ್ಬಿಟ್ಟು. ಸುಪಾಲ ಒಳ್ಳೆ ಗೊಬ್ಬರನೇ, ಆದ್ರೆ ಇಲ್ಲಿ ನಮ್ಗೆ ಬೇಕಾಗಿರೋದು 100-40, 100-40 ಅಂದ್ರೆ ಸಾರಜನಕ 100 ಬೇಕು, ರಂಜಕ ತುಂಬಾ ಕಡಿಮೆ ಬೇಕು, 40-50 ಬೇಕು, ಮತ್ತೆ ಪೊಟ್ಯಾಶು ನಮ್ಗೆ ಜಾಸ್ತಿ ಬೇಕು, 140-150 ಬೇಕು. ನಾವು 15-15 ಎಲ್ಲ ಸಮ ಆಗ್ಬಿಡುತ್ತೆ. ಅಲ್ಲೇನಾಗುತ್ತೆ, ಫಾಸ್ಫರಸ್ ಜಾಸ್ತಿ ಕೊಟ್ಟಾಗ್ಲೂ ಕೂಡ ಬೇರೆ ಬೋರಾನ್ ಮತ್ತೆ ಜಿಂಕ್ ಅಂತ ಕೆಲವು ಲಘು ಪೋಷಕಾಂಶಗಳು ಗಿಡಕ್ಕೆ ಸಿಗದೆ ಇರೋ ತರ ಪರಿಸ್ಥಿತಿ ಕೂಡ ಆಗ್ತಾ ಇದೆ. ಅದರಿಂದನು ಕೆಲವರೆಲ್ಲ ಸಮಸ್ಯೆ ಗಿಡಾಗಿದ್ದಾರೆ. ಹಂಗಾಗಿ ಪೋಷಕಾಂಶಗಳ ನಿರ್ವಹಣೆ ತುಂಬಾ ಇಂಪಾರ್ಟೆಂಟು. ಸಾರಜನಕ, ರಂಜಕ, ಪೊಟ್ಯಾಶ್ ಎಷ್ಟೆಷ್ಟು ಬೇಕು ಅಷ್ಟೇ ಕೊಡಬೇಕು. ಈ ಅಡಿಕೆಗೆ ಸ್ವಲ್ಪ ರಂಜಕ ಕಡಿಮೆ ಬೇಕಾಗಿರೋದ್ರಿಂದ DAP ಗೊಬ್ಬರವನ್ನ ಎಲ್ಲ ಬಳಸ್ತಾರಲ್ಲ, ಅವರು ಸ್ವಲ್ಪ ಜಾಗೃಕರಾಗಿ ಬಳಸಬೇಕಾಗುತ್ತೆ. ಮಿಕ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಲೆಕ್ಕಾಚಾರಗಳನ್ನ ಕರೆಕ್ಟ್ ಆಗಿ ಮಾಡಿಕೊಂಡು ಜಾಗೃಕರಾಗಿ ಇದನ್ನ ಬಳಸಬೇಕಾಗುತ್ತೆ. ಅದ್ರ ಜೊತೆಗೆ ಕರುಳು ಉದುರುತ್ತೆ ಅಂತೆಲ್ಲ ನಾವು ಸ್ವಲ್ಪ ಸಮಸ್ಯೆಗಳನ್ನ ಹೇಳ್ಕೋತೀವಿ. ಮತ್ತೆ ಕೆಲವರು ಪೊಟ್ಯಾಶ್ ಕೊಡೋದೇ ಇಲ್ಲ, 20-20 ಕೊಡ್ತಾರೆ. ಸೊನ್ನೆ ಅಂತ ಅಂದ್ರೆ ಅದ್ರಲ್ಲಿ ಪೊಟ್ಯಾಶ್ ಇರೋದೇ ಇಲ್ಲ, ಯೂರಿಯಾದಲ್ಲಿ ಪೊಟ್ಯಾಶ್ ಇರೋದಿಲ್ಲ, DAP ಪೊಟ್ಯಾಶ್ ಇರೋದಿಲ್ಲ. ಅವಾಗ ಪೊಟ್ಯಾಶ್ ಕಡಿಮೆ ಆದಾಗ್ಲೂ ಕೂಡ ಹರಳು ಉದರ ಸಾಧ್ಯತೆ ಇರುತ್ತೆ. ಆಮೇಲೆ ಬೋರಾನ್ ಮತ್ತೆ ಜಿಂಕ್ ಲಘು ಪೋಷಕಾಂಶಗಳು ಅದು ಕೊರತೆ ಆದಾಗ್ಲೂ ಕೂಡ ಹರಳು ಉದರ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಬೋರಾಕ್ಸ್ ಮತ್ತೆ ಜಿಂಕ್ ಕೂಡ ಒಂದು 20-20 ಗ್ರಾಮ್ ಒಂದು ಮರಕ್ಕೆ ಒಂದು ವರ್ಷಕ್ಕೆ ಕೊಡುವಂತ ಅಭ್ಯಾಸ ಇಟ್ಕೊಂಡ್ರೆ ಇದು ಉತ್ತಮವಾದ ಪೋಷಕಾಂಶಗಳ ನಿರ್ವಹಣೆ ಆಗುತ್ತೆ. ರಾಸಾಯನಿಕ ಗೊಬ್ಬರಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ನಂಬಿಕೆಗಳು ಮತ್ತೆ ಮೂಢನಂಬಿಕೆಗಳು ನಮ್ಮ ರೈತರಲ್ಲಿ ಇರತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ತೆಂಗು ಮತ್ತೆ ಅಡಿಕೆಯಂತಹ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಬಾರದು ಅನ್ನುವಂತಹ ಮನೋಭಾವ ಅನೇಕರಲ್ಲಿದೆ. ತುಂಬ ಜನ ಅದನ್ನು ಬಳಕೆ ಮಾಡದೇ ಕೃಷಿ ಮಾಡ್ತಾ ಇರೋಂಥದ್ದನ್ನು ಕೂಡ ನಾವು ನೋಡ್ತೀವಿ. ವೈಜ್ಞಾನಿಕವಾಗಿ ಇದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಮಣ್ಣಲ್ಲಿ ಏನಾಗುತ್ತೆ ಅಂದ್ರೆ ಸಾವಯವ ಇಂಗಾಲ ಅಂತ ಒಂದು ಅಂಶನ ನಾವು ಮಣ್ಣು ಟೆಸ್ಟ್ ಮಾಡಿದಾಗ್ಲೂ ಕೂಡ ಹೇಳ್ತೀವಿ ಇಷ್ಟು ಪರ್ಸೆಂಟ್ ಇದೆ ಅಂತ ಅಂದ್ಬಿಟ್ಟು. ನಮ್ಗೆ ಅದು ಕನಿಷ್ಠ ಪಕ್ಷ ಒಂದು 0.7-1% ವರ್ಗಾದ್ರೂ ನಮ್ಗೆ ಮಣ್ಣಲ್ಲಿ ಸಾವಯವ ಅಂಶ ಇರಬೇಕು. ಅದು ಇದ್ದಾಗ ನೀವು ಹೇಳ್ದಂಗೆ ಬರೀ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಹಸಿರೆಲೆ ಗೊಬ್ಬರ ಇಂಥದ್ರಲ್ಲೇ ಮೇಂಟೈನ್ ಮಾಡಿ ಉತ್ತಮವಾಗಿ ಇಳುವರಿ ತೆಗಿತಾರ ರೈತರು ತುಂಬಾ ಜನ ನಮ್ಮ ಜಿಲ್ಲೆಯಲ್ಲೇ ಸಿಗ್ತಾರೆ. ಇದುವರೆಗೆ ಒಂದೇ ಒಂದು ಕಾಳು ಕೂಡ ನಾವು ರಸಗೊಬ್ಬರವನ್ನ ಬಳಕೆನೆ ಮಾಡಿಲ್ಲ ಅಂತ ಅನ್ನೋ ರೈತರು ತುಂಬಾ ಜನ ಇದ್ದಾರೆ. ಉತ್ತಮವಾದ ಇಳುವರಿ ಕೂಡ ಪಡಿತಾ ಇದ್ದಾರೆ. ಅವ್ರನ್ನ ನೋಡಿದಾಗ ನಾವು ಯಾಕೆ ನಾವು ಹಾಕ್ಬೇಕು ಅನ್ನೋಂತ ಪ್ರಶ್ನೆ ಬರೋದು ಖಂಡಿತವಾಗ್ಲೂ ಸಹಜ. ಆದ್ರೆ ನಮ್ಮ ಮಣ್ಣಲ್ಲಿ 0% ಸಾವಯವ ಇಂಗಾಲ ಇದೆಯಾ, ನಮ್ಮ ಮಣ್ಣಲ್ಲಿ ಎಷ್ಟು ಪೋಷಕಾಂಶಗಳು ಇದಾವೆ ನಮ್ಮಲ್ಲಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಹಂಗಾಗಿ ಪೋಷಕಾಂಶಗಳ ಕೊರತೆ ಇದ್ದು ಗಿಡದಲ್ಲಿ ಪೋಷಕಾಂಶಗಳ ಕೊರತೆ ಕಾಣಿಸ್ತಾ ಇದೆ ಅಂತ ಅಂದಾಗ ನಾವು ಇದಕ್ಕೆ ಹೋಗ್ಲೇಬೇಕಾಗುತ್ತೆ. ಇದು ನನಗೇನು ಇಷ್ಟೊತ್ತು ಹೇಳಿದೆ ಅದು ಜನರಲ್ ಆಗಿ ರೆಕಮೆಂಡ್ ಮಾಡ್ತಾ ಇರ್ತಕ್ಕಂತಹ ಫರ್ಟಿಲೈಸರ್ಸ್. ಆದ್ರೆ ಅದನ್ನೇ ಕಡ್ಡಾಯವಾಗಿ ಮಾಡಬೇಕು ಅಂತ ಏನಿಲ್ಲ. ಅವರು ನೀವು ಹೇಳ್ದಂಗೆ ಸಾವಯವಾಗೇ ಬೆಳೆದು ಅಷ್ಟನ್ನ ಇಳುವರಿ ತೆಗಿತೀವಿ. ನನ್ನ ಪ್ರಕಾರ ಎಕರೆಗೆ ಒಂದು 50 ಕ್ವಿಂಟಲ್ ಹಸಿ ಅಡಿಕೆ ಬಂತು ಅಂದ್ರೆ ಅದು ಒಂದು ನಾರ್ಮಲ್ ಇಳುವರಿ ಅಂತ ನಾನು ಕರಿತೀನಿ. ಅಷ್ಟು ಬರ್ತಾ ಇದೆ ನಾವು ಸಾವಯವಾಗಿ ಮಾಡೋದ್ರಲ್ಲಿ ನಾವು ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಅಂದ್ರೆ ಈ ಗೊಬ್ಬರಗಳನ್ನೆಲ್ಲ ಕಡ್ಡಾಯವಾಗಿ ಹಾಕ್ಬೇಕು ಅಂತ ಏನೂ ಇಲ್ಲ. ಹಾಗಾಗಿ ರೈತರಿಗೆ ಇದೊಂದು ಆಯ್ಕೆ. ಆದ್ರೆ ಎಲ್ಲಿ ಇಳುವರಿ ಕಡಿಮೆ ಬರ್ತಾ ಇದೆ ಅವರು ಇದನ್ನ ಮಾಡಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ರೈತರು ಬರೀ ರಸಗೊಬ್ಬರಗಳ ಮೇಲೆ ಡಿಪೆಂಡ್ ಆಗಿ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಇಂಥವನ್ನೆಲ್ಲ ಬಳಸೋದನ್ನೇ ನಿಲ್ಲಿಸಿ ಬರೀ ಕೆಮಿಕಲ್ ಫರ್ಟಿಲೈಸರ್ಸ್ ಮೇಲೆ ಡಿಪೆಂಡ್ ಆದ್ರೆ ಮುಂದೊಂದು ದಿವಸ ಅವ್ರಿಗೆ ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ. ಅದನ್ನಂತೂ ಖಡಾಖಂಡಿತವಾಗಿ ನಾನು ಹೇಳಬಲ್ಲೆ. ಹಾಗಾಗಿ ಎರಡನ್ನೂ ಕೂಡ ಸಮತೋಲನ ಮಾಡ್ಕೊಂಡು ಹೋಗ್ಬೇಕು ಹೆಚ್ಚು ಸೂಕ್ತ. ನೀವಾಗ್ಲೇ ಹೇಳಿದಾಗೆ ಮಣ್ಣಿನ ಪರೀಕ್ಷೆಯನ್ನ ಮಾಡಬೇಕು, ನಮ್ಮ ಮಣ್ಣಿನಲ್ಲಿ ಯಾವ ಅಂಶ ಇದೆ, ಯಾವ ಅಂಶ ಇಲ್ಲ ಅನ್ನುವಂಥದ್ದನ್ನ ಮನವರಿಕೆಯನ್ನ ಮಾಡಿಕೊಂಡು ಯಾವುದು ಬೇಕೋ ಅಂತದನ್ನ ನಾವು ಸ್ವೀಕರಿಸಬೇಕು, ಯಾವುದು ಬೇಡ ಅನ್ನುವಂಥದ್ದಿದೆಯೋ ಆ ತರದನ್ನ ಬಿಡುವಂತದನ್ನ ನಾವು ರೂಢಿಸಿಕೊಳ್ಬೇಕು. ಮತ್ತೆ ಇನ್ನೊಂದು ವಿಷಯ ಸರ್, ಇಲ್ಲಿ ನಮ್ಮಲ್ಲಿ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಮಲೆನಾಡಿಗೂ ಮತ್ತೆ ಬಯಲುಸೀಮೆಗೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಈ ಮಲೆನಾಡಲ್ಲಿ ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚಿನ ಮಳೆ ಬರೋದ್ರಿಂದ ಅವರಿಗೆ ಸ್ವಲ್ಪ ಪೋಷಕಾಂಶಗಳು ಮಳೆಯಲ್ಲಿ ತೊಯ್ದು ಹೋಗುವಂತ ಸಾಧ್ಯತೆ ಹೆಚ್ಚಾಗುತ್ತೆ. ಮತ್ತೆ ಮಣ್ಣಿನಲ್ಲಿ ರಸಸಾರ pH ಸ್ವಲ್ಪ ವೇರಿ ಆಗುತ್ತೆ ಅವ್ರದ್ದು, ಅವ್ರದ್ದು ಅಸಿಡಿಕ್ ಮಣ್ಣುಗಳಿರ್ತವೆ. ಹಾಗಾಗಿ ಅವರು ಸುಣ್ಣವನ್ನ ಕಡ್ಡಾಯವಾಗಿ ಬಳಕೆ ಮಾಡಬೇಕಾಗುತ್ತೆ. ಈ ಬಯಲುಸೀಮೆಗೆ ಬಂದ್ರೆ ಅವ್ರದ್ದು pH ನ್ಯೂಟ್ರಲ್ ಇತ್ತು ಅಂದ್ರೆ ಅವ್ರಿಗೆ ಅದ್ರ ಅವಶ್ಯಕತೆ ಬರೋದಿಲ್ಲ. ಎಲ್ಲರೂ ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸ್ಬೇಕು, ಪಿ ಎಚ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಅದು 6.5-7 ಸೂಕ್ತ, ಅದಕ್ಕಿಂತ ಕಡಿಮೆ 5.5-6 ಈ ತರ ಏನಾದ್ರು ಇತ್ತು ಅಂತ ಅಂದ್ರೆ ಅವರು ಕಡ್ಡಾಯವಾಗಿ ಒಂದು 6 ಚೀಲದಷ್ಟು ಸುಣ್ಣವನ್ನ ನವೆಂಬರ್ ತಿಂಗಳಲ್ಲಿ ಎರಚಕ್ಕಂತಹ ಒಂದು ರೂಢಿಯನ್ನು ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಅವಾಗ ಮಣ್ಣಿನ ರಸಸಾರ ಬ್ಯಾಲೆನ್ಸ್ ಆದಾಗ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು ಗಿಡಗಳಿಗೆ ಚೆನ್ನಾಗಿ ಲಭ್ಯ ಇರ್ತದೆ. ಈ ಅನೇಕರು ಲಘು ಪೋಷಕಾಂಶಗಳ ಬಳಕೆಯನ್ನ ಮಾಡದ ಕಾರಣಕ್ಕೂ ಕೂಡ ಅನೇಕ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಹೌದು ಸರ್, ಈಗ ನಮ್ಮಲ್ಲಿ ಏನಾಗಿದೆ, ನಾವು ಯಾವುದೇ ಗೊಬ್ಬರಗಳು ತಂದ್ರು, ಈಗ ನಾವು DAP ಇರ್ಬೋದು, ಯೂರಿಯಾ ಇರ್ಬೋದು, SSP ಇರ್ಬೋದು, ಅಮೋನಿಯಂ ಫಾಸ್ಫೇಟ್ ಇರ್ಬೋದು, ಎಲ್ಲಾದ್ರಲ್ಲೂ ನಾವೇನ್ ಹೇಳ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಶ್ ಇವು ಮೂರು ಕೊಡ್ತಾ ಇದೀವಿ. ಇವು ಮೂರರಲ್ಲಿ ನಾವು ಅಂದ್ರೆ ಇವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಪ್ರಧಾನ ಪೋಷಕಾಂಶಗಳು. ಆದ್ರೆ ನಾವು ಲಘು ಪೋಷಕಾಂಶಗಳ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಸೇಮ್ ಗಿಡಗಳು ಕೂಡ ಮುಂಚಿರ್ತಾರೆ. ಈಗ ನಾವು ಬರೀ ಅನ್ನ ಸಾಂಬಾರು ಮುದ್ದೆ ಇಷ್ಟೇ ಊಟ ಮಾಡ್ಕೊಂಡಿದ್ರೆ ಬದುಕ್ತೀವಿ, ಆದ್ರೆ ಆರೋಗ್ಯಕರವಾಗಿ ಬದುಕಕ್ಕಾಗಲ್ಲ. ನಾವು ಆರೋಗ್ಯಕರವಾಗಿ ಬದುಕಬೇಕು ಅಂತಂದ್ರೆ ಹಣ್ಣು ಇರಬೇಕು ನಮ್ಮ ಆಹಾರದಲ್ಲಿ, ಹಾಲಿರ್ಬೇಕು, ಮಾಂಸಾಹಾರ ಇರಬೇಕು, ಮೊಳಕೆ ಕಾಳುಗಳಿರ್ಬೇಕು, ತರಕಾರಿಗಳಿರ್ಬೇಕು. ಇವೆಲ್ಲ ರೀತಿ ನಾವು ಬಳಸಿದಾಗ ನಾವು ನಮ್ಗೆ ಆರೋಗ್ಯವಂತ ಜೀವನವನ್ನ ನಾವು ನಡೆಸಬಹುದು. ಅದೇ ರೀತಿ ಗಿಡಗಳಲ್ಲೂ ನಾವು ಸಾರಜನಕ, ರಂಜಕ, ಪೊಟ್ಯಾಶ್ ಬರೀ ಕೊಟ್ರೆ ಅದು ಬೇಸಿಕ್ ಆಯ್ತು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಆಯ್ತು. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದ್ದಾಗಲೇ ಗಿಡಕ್ಕೂ ಕೂಡ ಅತ್ಯುತ್ತಮವಾದ ಇಳುವರಿನ ನೀಡಲಿಕ್ಕೆ ಸಾಧ್ಯ ಆಗೋದು. ನಮ್ಗೆ ಹೆಚ್ಚಿನ ಇಳುವರಿ ಈಗ ಬೇಕು ಅಂತಂದಾಗ ಈ ಹರಳುದ್ರಬಾರ್ದು, ಮತ್ತೆ ಹರಳು ಒಡಿಬಾರ್ದು, ಚೆನ್ನಾಗಿ ಇಳುವರಿ ಬರಬೇಕು ಅಂದಾಗ ಬೋರಾಕ್ಸ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಸಲ್ಫರ್, ಕಾಪರ್, ಈ ಎಲ್ಲಾ ಅಂಶಗಳು ಬೇಕಾಗುತ್ತೆ. ಹಂಗಾಗಿನೆ ನಾವು ಅದ್ರ ಜೊತೆಗೆ ಬೋರಾಕ್ಸ್ ಮತ್ತೆ ಜಿಂಕ್ ಅನ್ನ ಕಡ್ಡಾಯ ಒಂದೊಂದು ಮರಕ್ಕೆ 20-20 ಗ್ರಾಂ ಕುಡಿ ಅಂತ ನಾವು ಸಲಹೆಯನ್ನ ನೀಡೋದು. ಹೀಗೆ ಲಘು ಪೋಷಕಾಂಶಗಳನ್ನು ಕೂಡ ನಾವು ಬಹಳ ಚೆನ್ನಾಗಿ ಬಳಕೆಯನ್ನ ಮಾಡಿದಾಗ ಬೆಳೆ ಚೆನ್ನಾಗಿರುತ್ತೆ, ಒಳ್ಳೆಯ ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಆರಂಭದಲ್ಲಿ ತಾವು ಮತ್ತೊಂದು ಮಾತನ್ನ ಹೇಳಿದ್ರಿ, ಈ ಅಡಿಕೆ ನೀರಿಗೆ ಸಂಬಂಧಪಟ್ಟ ಹಾಗೆ ಬಹಳ ಸೂಕ್ಷ್ಮವಾದಂತಹ ಒಂದು ಬೆಳೆ ಅಂತ ಹೇಳಿ, ಈ ನಿಟ್ಟಿನಲ್ಲಿ ನೀರು ನಿರ್ವಹಣೆಯನ್ನ ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕಾಗತ್ತೆ? ಈಗ ನಾವು ಎರಡ್ ತರ ನೋಡ್ಬೇಕಾಗತ್ತೆ. ನಾವಿಲ್ಲಿ ಗದ್ದೆಯಲ್ಲಿ ಕೂಡ ನಾವೀಗ ಹೆಚ್ಚಿನ ಅಡಿಕೆ ಪ್ರದೇಶ ವಿಸ್ತರಣೆ ಆಗ್ತಾ ಇದೆ, ಅಲ್ಲೆಲ್ಲ ಅಡಿಕೆ ಬೆಳೆಯೋದು ನಮ್ಗೀಗ ಸಾಂಪ್ರದಾಯಿಕ ಬೆಳೆ ತರ ಆಗೋಗಿದೆ ನಮ್ಗೆ ಗದ್ದೆಗಳಲ್ಲಿ. ಅಲ್ಲಿ ನೀರಿನ ನಿರ್ವಹಣೆ ಸ್ವಲ್ಪ ಬೇರೆ ತರ ಆಗುತ್ತೆ. ಇದು ಶೀತ ಜಾಸ್ತಿ ಆದ್ರೂ ಕೂಡ ಹಳದಿ ಆಗುತ್ತೆ ಗಿಡ, ನೀರ್ ಕಡಿಮೆ ಆದ್ರೂ ಕೂಡ ಹಳದಿ ಆಗುತ್ತೆ. ಹಂಗಾಗಿ ಇದರಲ್ಲಿ ಒಂದು ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಬೇಕಾಗಿದ್ರೆ ತುಂಬಾ ಇಂಪಾರ್ಟೆಂಟ್. ಅಡಿಕೆ ಗದ್ದೆಗಳಲ್ಲಿ ಏನ್ ಮಾಡಬೇಕು, ಅವರು ಟ್ರೆಂಚ್ ಗಳನ್ನ, ಪ್ರತಿ ಸಾಲ್ಗೂ ನೀರ್ ಜಾಸ್ತಿ ಇದೆ ಅಂತ ಅಂದ್ರೆ ಟ್ರೆಂಚ್ ಗಳನ್ನ ಕೊಟ್ಕೋಬೇಕು. ಎತ್ತರದಲ್ಲಿರೋ ರೀತಿ ನೋಡ್ಕೋಬೇಕಾಗುತ್ತೆ ಗಿಡಗಳು. ಆ ಟ್ರೆಂಚ್ ಮೂಲಕ ನೀರು ನೀಟಾಗಿ ಹಾಯ್ದು ಹೋಗ್ಬೇಕು, ಶೀತ ನಿಲ್ಬಾರ್ದು. ಶೀತ ನಿಂತ್ರೆ ಯಾವುದೇ ಕಾರಣಕ್ಕೂ ಅಡಿಕೆ ಗಿಡಗಳಲ್ಲಿ ಬೆಳವಣಿಗೆ ಆಗಲ್ಲ, ಅಡಿಕೆ ಗಿಡಗಳು ಕುಬ್ಜ ಆಗ್ತವೆ ಮತ್ತೆ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಮತ್ತೆ ನೀರು ಕಡಿಮೆ ಆಯ್ತು ಅಂತ ಅಂದ್ರೆ ಅದೇ ಪರಿಸ್ಥಿತಿ. ಬೇಸಿಗೆಯಲ್ಲಿ ಏನಾದ್ರೂ ನಮ್ಗೆ ಬೋರ್ವೆಲ್ ಫೇಲ್ ಆಗಿ ಅಥವಾ ನೀರಿಲ್ದೆ ಏನಾದ್ರೂ ಒಂದು ವರ್ಷ ಏನಾದ್ರು ಕಂಪ್ಲೀಟ್ ಬರಗಾಲ ಆಗೋಯ್ತು ಅಂದ್ರೆ ಅಡಿಕೆ ತೋಟಗಳೇ ಇಲ್ಲದಂಗ ಆಗೋಗ್ತವೆ. ಹಂಗಾಗಿ ನೀರು ಸ್ವಲ್ಪ ಹೆಚ್ಚಿನಾಗಿ ಕೇಳ್ತದೆ. ಒಂದು ಪ್ರೌಢಾವಸ್ಥೆಗೆ ಬಂದಿರತಕ್ಕಂತ ಒಂದು ಅಡಿಕೆ ಮರ ಬೇಸಿಗೆ ಕಾಲದಲ್ಲಿ ಒಂದು ದಿವಸಕ್ಕೆ ಕನಿಷ್ಠ 25 ಲೀಟರ್ನಷ್ಟು ನೀರನ್ನ ಕೇಳುತ್ತೆ. ನಾವೀಗ ಹನಿ ನೀರಾವರಿ ಕೂಡ ನಮ್ಮ ಇಲಾಖೆಯಿಂದ ಈಗ 90% ಸಹಾಯದಲ್ಲಿ ನೀಡ್ತಾ ಇದೀವಿ. ರೈತರು ಈಗ ಅರ್ಜಿಯನ್ನು ಆಹ್ವಾನ ಮಾಡಲಾಗಿರ್ತದೆ, ಹಂಗಾಗಿ ಅದರ ಸವಲತ್ತನ್ನು ಕೂಡ ಪಡ್ಕೋಬಹುದು. ಅದರಲ್ಲಿ ಪ್ರಿಸೈಸ್ ಆಗಿ ಒಂದು ಗಿಡಕ್ಕೆ ಎಷ್ಟು ನೀರು ಕೊಡಬೇಕು ಅಂತ ಅಂದ್ಬಿಟ್ಟು ಹನಿ ನೀರಾವರಿಯಲ್ಲಿ ನಿಗದಿತ ಪ್ರಮಾಣದ ನೀರನ್ನು ಕೂಡ ಕೊಡಬಹುದಾಗಿರ್ತದೆ. ಈ ರೀತಿ ನೀರಿನ ಒಂದು ಸಮತೋಲನವಾದ ನಿರ್ವಹಣೆಯಿಂದ ಒಳ್ಳೆ ಇಳುವರಿನ ಪಡಿಬಹುದು. ನೀರಲ್ಲಿ ನಾವೇನಾದರೂ ನಿರ್ವಹಣೆಯಲ್ಲಿ ಆಚೆ ಈಚೆ ಮಾಡಿತು ಅಂದ್ರೆ ಅದು ಇಳುವರಿ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಈ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಕೂಡ ಅನೇಕ ಗೊಂದಲಗಳು ನಮ್ಮ ಕೃಷಿಕರಲ್ಲಿ ಇರತಕ್ಕಂಥದ್ದು, ಯಾವ ರೀತಿಯ ನೀರಾವರಿಯನ್ನು ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳಿ. ಈಗ ತುಂತುರು ನೀರಾವರಿ ಹಾಕಬೇಕೋ, ಸೂಕ್ಷ್ಮ ತುಂತುರು ನೀರಾವರಿ ಹಾಕಬೇಕೋ, ಅಥವಾ ಹನಿ ನೀರಾವರಿ ಹಾಕಬೇಕೋ, ಅಥವಾ ಫ್ಲಡ್ ಇರಿಗೇಷನ್ ಮಾಡಬೇಕು ಅನ್ನುವಂತಹ ಅನೇಕ ಗೊಂದಲಗಳಿದ್ದಾವೆ. ತಾವು ಏನ್ ಹೇಳ್ತೀರಿ ಇದಕ್ಕೆ? ನಾನೊಂದು ಸಣ್ಣ ಉದಾಹರಣೆ ಕೊಡೋದ್ರ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಒಂದು 3-4 ಲೀಟರ್ ನೀರು ಕುಡಿತಾನೆ ಅಂತ ನಾವು ಭಾವಿಸೋಣ ಒಂದ್ ದಿವಸಕ್ಕೆ. ನಾವು ಇವಾಗ ದಿವಸಕ್ಕೆ ಒಂದ್ ಸರಿ ಯಾವಾಗ್ಲಾದ್ರೂ ಒಂದು 4 ಲೀಟರ್ ನೀರು ಕೊಟ್ಬಿಟ್ಟು ಇನ್ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರು ಕುಡದೆ ಮತ್ತೆ ನೀರು ಕುಡಿ ಅಂತಂದ್ರೆ ಮನುಷ್ಯಂಗೆ ಎಷ್ಟು ಕಷ್ಟ ಆಗುತ್ತೆ? ತುಂಬಾ ಕಷ್ಟ ಆಗುತ್ತೆ. ಅದೇ ರೀತಿ ಗಿಡಗಳಿಗೂ ಕೂಡ ನಾವೇನ್ ಮಾಡ್ತೀವಿ, ಹಾಯಿ ನೀರು ಪದ್ಧತಿಲಿ ಇವತ್ತು ನೀರು ಬಿಟ್ಬಿಡ್ತೀವಿ, ಯಥೇಚ್ಛವಾಗಿ ಕಟ್ಬಿಡ್ತೀವಿ, ಮತ್ತೆ ಇನ್ನೊಂದು ವಾರ ನಾವು ನೀರೇ ಕೊಡೋದಿಲ್ಲ. ನೀರು ಕೊಟ್ಟಾಗ ನಮಗೆ 4 ಲೀಟರ್ ಹೆಂಗ್ ಕುಡಿಯಕ್ ಕಷ್ಟ ಆಗುತ್ತೋ ಅವಕ್ಕೂ ಜಾಸ್ತಿ ನೀರು ಕೊಟ್ಟಾಗ ಕಷ್ಟ ಆಗುತ್ತೆ. ಗಿಡಗಳಿಗೆ ನೀರ್ ಬೇಕು, ಆದ್ರೆ ಅದು ಡೈರೆಕ್ಟ್ ನೀರಾಗಬೇಕಾಗಿಲ್ಲ, ಅದು ಜಸ್ಟ್ ಮಾಯಿಶ್ಚರ್ ಇದ್ರೆ ಸಾಕು. ಮಣ್ಣಲ್ಲಿ ತೇವಾಂಶ, ಮಣ್ಣಲ್ಲಿ ತೇವಾಂಶ ಇತ್ತು ಅಂತಂದ್ರೆ ಸ್ವಾಭಾವಿಕವಾಗಿ ಗಿಡಗಳು ಅದನ್ನ ಮೇಲಕ್ಕೆ ಗಿಡಗಳ ಮೂಲಕ ಹೀರ್ಕೋತವೆ. ಆದ್ರೆ ನಾವು ಕಟ್ತೀವಲ್ಲ ಅವಾಗ ಅವಕ್ಕೆ ಅಲ್ಲಿ ಉಸಿರುಗಟ್ಟಿದ ವಾತಾವರಣ ಆಗುತ್ತೆ, ಹಾಗಾಗಿ ಇಳುವರಿ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಸ್ಪ್ರಿಂಕ್ಲರ್ ಓಕೆ ಒಳ್ಳೆ ಪದ್ಧತಿ ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದ್ರೆ ಅದನ್ನು ತುಂಬಾ ಸೂಕ್ತವಾದ ಪದ್ಧತಿ ಅಂತಲೂ ಹೇಳೋದಿಲ್ಲ ನಾನು ಈ ಸಂದರ್ಭದಲ್ಲಿ. ಯಾಕೆಂದ್ರೆ ನಾವು ಹಾಯಿ ನೀರು ಕೊಟ್ಟಾಗ ಅದು ಕಳೆಗಳಿಗೂ ಕೂಡ ನೀರು ಹೋಗುತ್ತೆ, ಬೆಳೆಗೂ ಕೂಡ ನೀರು ಹೋಗುತ್ತೆ, ಮಧ್ಯದಲ್ಲಿ ಬೇಕಿರೋ ಕಳೆಗಳು ಬೇಡದೇ ಇರೋ ಕಳೆಗಳು ಎಲ್ಲ ಬೆಳೀತಾ ಹೋಗ್ತವೆ. ಹಂಗಾಗಿ ನಾವು ಯಾವ ರೀತಿ ನೀರು ನಿರ್ವಹಣೆ ಮಾಡಬೇಕು ಅನ್ನೋದು ಇಲ್ಲಿ ನಮಗೆ ಪ್ರಶ್ನೆ ಬರುತ್ತೆ. ಹನಿ ನೀರಾವರಿ ಇದೆಯಲ್ಲ, ನಾವೇನ್ ಮಾಡ್ತೀವಿ ಕರೆಕ್ಟ್ ಇದಕ್ಕಷ್ಟೇ ಬೆಳೋ ರೀತಿ ಮಾಡ್ತೀವಿ, ಗಿಡಗಳ ಏನು ಬುಡಕ್ಕೆ ಅಷ್ಟೇ ಬೀಳೋ ರೀತಿ ಮಾಡಿರ್ತೀವಿ. ಮತ್ತೆ ಎಷ್ಟು ನೀರು ಹೋಗ್ಬೇಕು ಅನ್ನೋದು ಕೂಡ ನಮ್ಮ ಕೈಲೇ ಕಂಟ್ರೋಲ್ ಇರುತ್ತೆ. ಹಂಗಾಗಿ ಹನಿ ನೀರಾವರಿ ತುಂಬಾ ಸೂಕ್ತವಾದ ಪದ್ಧತಿ. ಅದಿಲ್ಲ ಅಂತ ಪಕ್ಷದಲ್ಲಿ ಮಾತ್ರ ಏನಾದ್ರು ಬಹು ಬೆಳೆ ಪದ್ಧತಿ ಮಾಡ್ತೀವಿ, ಅಲ್ಲಿ ಬೇರೆ ಬೇರೆ ಬೆಳೆಗಳಿಗೂ ಕೂಡ ನೀರು ಹೋಗೋ ರೀತಿ ಮಾಡ್ತೀವಿ ಅಂದ್ರೆ ಮಾತ್ರ ಏನಾದ್ರು ಸ್ಪ್ರಿಂಕ್ಲರ್ ಮಾಡ್ಕೋಬೇಕು. ಬಿಟ್ರೆ ಬರೀ ಅಡಿಕೆ ತೋಟಗಳಲ್ಲಾದ್ರೆ ಹನಿ ನೀರಾವರಿ ತುಂಬಾ ಉತ್ತಮವಾದ ಪದ್ಧತಿ, ಅದನ್ನೇ ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಇನ್ನು ಅಡಿಕೆ ಸ್ವಲ್ಪ ಬಹುವಾರ್ಷಿಕ ಬೆಳೆ, ಮತ್ತೆ ನಿಧಾನವಾಗಿ ಫಸಲನ್ನ ಕೊಡ್ತಕ್ಕಂತ ಒಂದು ಬೆಳೆ, ಕನಿಷ್ಠ ಅಂದ್ರೆ ಒಂದು 5 ವರ್ಷ ಬೇಕಾಗುತ್ತೆ. ಹಾಗಾಗಿ ಆ 5 ವರ್ಷದವರೆಗೆ ನಾವು ಏನು ಅಂತರ ಬೆಳೆಗಳನ್ನ ಮಾಡಿಕೊಳ್ಬಹುದು, ಆ ನಂತರವೂ ಕೂಡ ಅಡಿಕೆಯಲ್ಲಿ ಏನೆಲ್ಲ ಅಂತರ ಬೆಳೆಯನ್ನ ಬೆಳೀತಕ್ಕಂತ ಸಾಧ್ಯತೆ ಇದೆ? ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳ್ದಂಗೆ ಅಡಿಕೆ ಬೆಲೆ ಇದೇ ರೀತಿ ಇರುತ್ತೆ ಅಂತ ನಾವು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವೆಲ್ಲ ನೋಡ್ತಾ ಇದೀವಿ ಯಾವ ಮಟ್ಟದಲ್ಲಿ ಅಡಿಕೆ ಬೆಳೆ ಪ್ರದೇಶ ವಿಸ್ತರಣೆ ಆಗ್ತಾ ಇದೆ ಅಂತ. ಅಂದ್ರೆ ಒಂದೊಂದು ವರ್ಷಕ್ಕೆ 1,00,000 ಹೆಕ್ಟೇರ್ ನಮ್ಮ ಕರ್ನಾಟಕದಲ್ಲೇ ವಿಸ್ತರಣೆ ಆಗ್ತಾ ಇದೆ. ಈಗ 2018 ಈಚೆಗೆ ಸರಿ ಸುಮಾರು 1,00,000 ಹೆಕ್ಟೇರ್ನಷ್ಟು ಪ್ರದೇಶ ವಿಸ್ತರಣೆ ಆಗಿದೆ. ಅದು ಯಾವುದು ಇಳುವರಿ ಬಂದಿಲ್ಲ, ಯಾಕೆಂದ್ರೆ ಎಲ್ಲ ಇನ್ನು ನೆಕ್ಸ್ಟ್ ಇಳುವರಿ ಸ್ಟಾರ್ಟ್ ಆಗ್ಬೇಕು. 2018 ಹಾಕಿದ್ದು ಈಗ ಮುಂದಿನ ವರ್ಷಕ್ಕೆ ಸ್ಟಾರ್ಟ್ ಆಗ್ಬೇಕು, ಈಗ ಹಾಕ್ತಾ ಇರೋದು 2030 ಬರಬೇಕು. ಹಂಗಾಗಿ ಈ ಎಲ್ಲ ಪ್ರದೇಶದಲ್ಲಿ ನಮ್ಗೆ ಅಡಿಕೆ ಬರಕ್ ಶುರು ಆಯ್ತು ಅಂದ್ರೆ ಮಾರ್ಕೆಟ್ ರೇಟ್ ಹಿಂಗೆ ಇರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಅದು ಇನ್ನು ಜಾಸ್ತಿ ಆದ್ರೂ ಆಗ್ಬೋದು, ಇಲ್ಲ ಇಷ್ಟೇ ಆದ್ರೂ ಇರ್ಬೋದು. ನನ್ನ ಒಂದು ಪ್ರೆಡಿಕ್ಷನ್ ಹೆಂಗ ಅನ್ಸುತ್ತೆ ಅಂದ್ರೆ ಮುಂದೆ ಇದಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತ ಅನ್ಸುತ್ತೆ. ಹಂಗಾಗಿ ರೈತರು ಅಡಿಕೆ ಮಾಡ್ಬೇಕಾ ಬೇಡ ಅಂದ್ರೆ ಮಾಡಬೇಡಿ ಅಂತ ನಾನೇನು ಹೇಳೋದಿಲ್ಲ. ಮಾಡೋದ್ರ ಜೊತೆಗೆ ಸ್ವಲ್ಪ ಬಹು ಬೆಳೆ ಪದ್ಧತಿಗೆ ಹೋಗ್ಬೋದಾಗಿರ್ತದೆ ರೈತರು. ಅಡಿಕೆ ಜೊತೆ ಬೆಳೆಯಕ್ಕೆ ಸಾಕಷ್ಟು ಸೂಕ್ತ ಬೆಳೆಗಳಿದಾವೆ. ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ 9 ಅಡಿಗೆ ನಾನು ಹೇಳಿದೆ, 9 ಅಡಿ ಬದಲು ಒಂದು 10 ಅಡಿಗೆ ಹಾಕೊಂಡ್ರೆ ಕೆಲವರೆಲ್ಲ 6x8 ಅಡಿ 6x7 ಅಡಿ ಎಲ್ಲ ಹಾಕ್ತಾ ಇದ್ದಾರೆ ಹೆಚ್ಚಿನ ಅಡಿಕೆ ಗಿಡಗಳನ್ನ ಕೂರಿಸಬೇಕು ಅನ್ನೋ ಒಂದು ಆಸೆಯಿಂದ. ದಯವಿಟ್ಟು ಯಾರು ಆ ರೀತಿ ಮಾಡಕ್ ಹೋಗ್ಬೇಡಿ. ಬೆಳಕು ಮತ್ತೆ ಗಾಳಿಯ ಕೊರತೆ ಆದ್ರೆ ಬೇರೆ ಬೇರೆ ರೀತಿ ರೋಗರುಜಿನಗಳ ಸಮಸ್ಯೆ ಆಗುತ್ತೆ. ಹಂಗಾಗಿ ಸ್ವಲ್ಪ 9x9 ರೆಕಮೆಂಡೆಡ್, 10x10 ಮಾಡ್ತೀವಿ ಅಂದ್ರೆ ಇನ್ನೂ ಸೂಕ್ತ. ತುಂಬಾ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಎಲ್ಲಾ ರೀತಿ ಅಂತರ್ ಬೆಳೆಗೆ ಅದು ಸೂಕ್ತ ಆಗುತ್ತೆ. ಸ್ಟಾರ್ಟಿಂಗ್ ಅಂದ್ರೆ ಹಾಕಿದ ವರ್ಷಗಳಲ್ಲಿ ಒಂದು 2-3 ವರ್ಷಗಳಲ್ಲಿ ಬಾಳೆನ ತುಂಬಾ ಒಳ್ಳೆಯ ಒಂದು ಅಂತರ್ ಬೆಳೆ ಅಂತ ಹೇಳ್ತೀನಿ. ಅದು ಒಳ್ಳೆ ಲಾಭದಾಯಕವಾಗೂ ಇರ್ತದೆ, ಯಾಕಂದ್ರೆ ಫಸ್ಟ್ ನಮ್ಗೆ 5 ವರ್ಷ ಯಾವುದೇ ಇನ್ಕಮ್ ಇರೋದಿಲ್ಲ. ಹಂಗಾಗಿ ಒಂದು 3-4 ವರ್ಷ ಬಾಳೆಯಲ್ಲಿ ಅವರು ಉತ್ತಮವಾದ ಆದಾಯವನ್ನು ತಗೋಬಹುದು. ಅದಾದ ನಂತರ ನಮ್ಗೆ ಅದ್ರ ಜೊತೆಲೇನೆ ಒಂದು ಸಾಲು ಪ್ರತಿ 4 ಗಿಡಗಳ ಮಧ್ಯೆ ಕೋಕೋ ಗಿಡನ ನಾವು ನಾಟಿ ಮಾಡಬಹುದು, ಇಲ್ಲ ಕಾಫಿ ಗಿಡನು ಕೂಡ ನಾಟಿ ಮಾಡಬಹುದು. ಅಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಬೆಳೆಗಳು ಸೂಕ್ತ ಅನ್ನೋದ್ರ ಮೇಲೆ ಕೋಕೋ ಎಲ್ಲಾ ಕಡೆ ಬೆಳಿಬಹುದು, ಏನ್ ಚೆನ್ನಾಗಿದೆ. ಮತ್ತೆ ಮಾರುಕಟ್ಟೆ ದರ ಕೂಡ ಇವತ್ತು ಚೆನ್ನಾಗಿದೆ. ಅದಕ್ಕೂ ಕೂಡ ನಾವು ಉದ್ಯೋಗದಲ್ಲಿ ಅಡಿಕೆ ಹೇಗೆ ಸಹಾಯಧನ ಕೊಡ್ತಾ ಇದೀವಿ, ಕೋಕೋ ಬೆಳೆಗೂ ಕೂಡ ಸಹಾಯಧನ ಕೊಡ್ತೀವಿ. ಮತ್ತೆ ಪ್ರತಿ 4 ಗಿಡಕ್ಕೆ 1 ಗಿಡದಂತೆ ಜಾಯಿಕಾಯಿ, ಅಂದ್ರೆ ಎಕರೆಗೆ ಕೇವಲ ಒಂದು 50 ಜಾಯಿಕಾಯಿ ಗಿಡಗಳು, ಅಲ್ಲಿ ಒಂದೊಂದು ಅಡಿಕೆ ಗಿಡ ಕಡಿಮೆ ಆಗುತ್ತೆ, ತೊಂದರೆ ಇಲ್ಲ. ಜಾಯಿಕಾಯಿ ಗಿಡ ಕೂಡ ತುಂಬಾ ಒಳ್ಳೆ ಸಾಂಬಾರು ಪದಾರ್ಥ ಬೆಳೆಯೋದು, ಅದಕ್ಕೂ ಕೂಡ ಒಳ್ಳೆ ಉತ್ತಮವಾದ ದರ ಇದೆ. ಸೊ ಯಾವತ್ತು ಸಾಂಬಾರು ಪದಾರ್ಥಗಳಲ್ಲಿ ನಮ್ಗೆ ಯಾವುದೇ ಕಾರಣಕ್ಕೂ ದರ ಅಷ್ಟೊಂದು ಕುಸಿಯೋದಿಲ್ಲ. ಅಡಿಕೆಯಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಈ ಕೋಕೋ ಇರ್ಬೋದು, ಕಾಳ್ಮೆಣ್ಸ್ ಇರ್ಬೋದು, ಪ್ರತಿ ಅಡಿಕೆ ಗಿಡಕ್ಕೊಂದೊಂದು ಕಾಳ್ಮೆಣ್ಸ್ ಬಳ್ಳಿಯನ್ನು ಹಬ್ಸೋದು, 4-5 ವರ್ಷ ಕಾಳ್ಮೆಣ್ಸ್ ಅನ್ನ ಹಬ್ಸ್ಕೋಬಹುದು. ಮಧ್ಯದಲ್ಲಿ ಬೇಕಂದ್ರೆ ಸ್ಪೇಸ್ ಇದೆ ಅಂದ್ರೆ ಏಲಕ್ಕಿ ಬೆಳೆಯನ್ನು ಕೂಡ ಮಾಡಬಹುದು. ನಮ್ಮ ಭಾಗದಲ್ಲಿ ಯಾವ್ಯಾವ ಸೂಕ್ತ ಆಗಿರ್ತದೆ, ಈ ರೀತಿ ಬಹು ಬೆಳೆ ಪದ್ಧತಿಯನ್ನು ಮಾಡಿದಾಗ ಯಾವುದೋ ಒಂದು ರೇಟ್ ಕಡಿಮೆ ಆಗ್ಬಹುದು, ಯಾವುದೋ ಒಂದು ರೇಟ್ ಜಾಸ್ತಿ ಆಗ್ಬಹುದು. ಓವರ್ಆಲ್ ಆಗಿ ನಾವು ನೋಡಿದಾಗ ನಮ್ಗೆ ಲಾಭದಾಯಕವಾಗಿ ಇರ್ತಾರೆ ರೈತರು. ಹಾಗಾಗಿ ಒಂದೇ ಬೆಳೆ ಮಾಡಿ ಈಗ 700 ಗಿಡ ಕೂರಿಸ್ತೀವಿ, ಎಕರೆಗೆ 800 ಗಿಡ ಕೂರಿಸ್ತೀವಿ ಅಂತ ಹೋಗಿ ಅಷ್ಟೊಂದನ್ನೆಲ್ಲ ಜಾಸ್ತಿ ಗಿಡಗಳನ್ನ ಮಾಡಿಕೊಂಡು ಏನಾದರೂ ರೇಟ್ ಡೌನ್ ಆದ್ರೆ ಮರಗಳನ್ನು ಕಡ್ದಾಕಂತ ಪರಿಸ್ಥಿತಿ ಬಂದ್ರೆ ತುಂಬಾ ನೋವಿನ ಸಂಗತಿ ಆಗುತ್ತೆ. ಹಂಗಾಗಿ ರೈತರು ಈಗಲಿಂದಾನೇ ಸ್ವಲ್ಪ ಮುಂಜಾಗ್ರತಿಕತೆಯಿಂದ ಅನುಸರಿಸಿ ಬಹು ಬೆಳೆ ಪದ್ಧತಿಗೆ ಹೋದ್ರೆ ಇವೆಲ್ಲ ಖಂಡಿತವಾಗ್ಲೂ ನಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ ಬೆಳೆಗಳು ಇವೆಲ್ಲ. ಆದ್ರೆ ಈ ಅಡಿಕೆ ಆಗಿರ್ಬೋದು, ಏನಿದೆ ಇಷ್ಟು ಬೆಳೆಗಳು ಹೇಳಿದೆ, ಇವೆಲ್ಲ ನೀರನ್ನ ಯಥೇಚ್ಛವಾಗಿ ಕೇಳ್ತಕ್ಕಂಥ ಬೆಳೆಗಳು. ದಯವಿಟ್ಟು ನೀರು ಇಲ್ಲದೆ ಇರೋ ರೈತರು ಯಾವುದೇ ರೀತಿ ಈ ರೀತಿ ಸಾಹಸಗಳಿಗೆ ಕೈ ಹಾಕಕ್ ಹೋಗ್ಬಿಡಿ. ಹಂಗಾಗಿ ನಾವು ಯಾವಾಗ ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ನಾವು ಬೇರೆ ಬೇರೆ ಬೆಳೆಗಳನ್ನ ನಾವು ಮಾಡಕ್ ಹೋಗ್ತೀವಿ, ಅವಾಗ ನಮ್ಗೆ ಸಮಸ್ಯೆಗಳು ಕೂಡ ಉದ್ಭವ ಆಗ್ತವೆ. ಹಾಗಾಗಿ ಎಲ್ಲಿ ನಮ್ಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಬೆಳಿಬಹುದು, ನಮ್ಗೆ ನೀರಾವರಿ ಚೆನ್ನಾಗಿದೆ, ಎಲ್ಲಿ ನೀರಾವರಿ ವ್ಯವಸ್ಥೆ ಚೆನ್ನಾಗಿದೆ, ಮತ್ತೆ ವೀಳ್ಯದೆಲೆ ಕೂಡ ನಮ್ಗೆ ಉತ್ತಮವಾದ ಒಂದು ಬೆಳೆ, ಅದಕ್ಕೂ ಕೂಡ ಉತ್ತಮವಾದ ದರ ಇದೆ. ಹಾಗಾಗಿ ಇಷ್ಟೊಂದು 5-6 ಬೆಳೆಗಳು ನಮ್ಗೆ ಅವಕಾಶ ಇದೆ. ಇವನ್ನೆಲ್ಲ ಮಾಡಿ ಬಹು ಬೆಳೆ ಪದ್ಧತಿ ಮಾಡೋದ್ರಿಂದ ನಾವು ಆರ್ಥಿಕವಾಗಿ ಸಬಲೀಕರಣವನ್ನು ಹೊಂದಬಹುದು ಅಂತ ಹೇಳ್ತೇನೆ. ಇನ್ನು ಅಡಿಕೆಯನ್ನು ಕೂಡ ಅನೇಕ ರೋಗ ಮತ್ತೆ ಕೀಟಗಳು ಬಾಧಿಸುತ್ತೆ. ಬಹಳ ಪ್ರಮುಖವಾಗಿ ಬಾಧಿಸ್ತಕ್ಕಂತಹ ರೋಗ ಮತ್ತೆ ಕೀಟಗಳು ಯಾವ್ಯಾವು, ಅವುಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು? ಈಗ ಮಲೆನಾಡು ಪ್ರದೇಶದಲ್ಲಿ ಸ್ವಲ್ಪ ಅಡಿಕೆ ಎಲೆ ಚುಕ್ಕಿ ರೋಗ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಅಂದ್ರೆ ಸಣ್ಣ ಚುಕ್ಕಿ ತರ ಬರುತ್ತೆ. ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಮಣ್ಣಲ್ಲಿ ಸಾವಯವ ಅಂಶ ಇಲ್ಲದೆ ಇರೋದು ಅಂತ ಅಂದ್ಬಿಟ್ಟು ವಿಜ್ಞಾನಿಗಳು ಹೇಳ್ತಾ ಇದಾರೆ. ಎಲ್ಲಿ ಸ್ವಲ್ಪ ಹೆಚ್ಚಿನ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಬೇವಿನ ಹಿಂಡಿ ತರ ಹಸಿರೆಲೆ ಗೊಬ್ಬರ ಇವನ್ನೆಲ್ಲ ಬೆಳೆಸ್ತಾ ಇದಾರೆ, ಅಂತ ಕಡೆ ಯಾವುದೇ ಸಮಸ್ಯೆ ಬರದೇ ಇರೋದನ್ನ ವಿಜ್ಞಾನಿಗಳು ಗಮನಿಸಿದ್ದಾರೆ. ಈಗ ನಾವೇನ್ ಮಾಡ್ದೋ, ಹಸುಗಳ ಸಾಕಾಣಿಕೆ ಕಡಿಮೆ ಮಾಡ್ದೋ, ಹಸುಗಳ ಸಾಕಾಣಿಕೆ ಕಡಿಮೆ ಮಾಡಿದ ಮೇಲೆ ಕೊಟ್ಟಿಗೆ ಗೊಬ್ಬರ ಕೊಡೋದು ನಿಲ್ಲಿಸಿ ರಾಸಾಯನಿಕ ಗೊಬ್ಬರಗಳ ಮೇಲೆ ಸಂಪೂರ್ಣವಾಗಿ ನಮ್ಮ ಅವಲಂಬಿಸಕ್ಕೆ ಶುರು ಮಾಡಿದೊ. ಅವಾಗ ಆಟೋಮೆಟಿಕಲಿ ಗಿಡದ ರೋಗ ನಿರೋಧ ಶಕ್ತಿ ಕಡಿಮೆ ಆಯಿತು, ಚುಕ್ಕಿ ರೋಗ ಬರೋಕ್ಕೆ ಶುರು ಆಗಿದೆ ಇವಾಗ. ಹಂಗಾಗಿ ಚುಕ್ಕಿ ರೋಗಕ್ಕೆ ನಾವು ಈಗ ಅದಕ್ಕೆ ರೆಕಮೆಂಡೇಶನ್ ಪ್ರೋಪಿಕೊನೋಸಲ್ ಅಂತ ಬರುತ್ತೆ, ಅದನ್ನ 1 ml 1 liter ಹಾಕೊಂಡು ಸ್ಪ್ರೇ ಮಾಡಬಹುದು. ಅಥವಾ ಹೆಕ್ಸಕೊನೋಸಲ್ ಅಂತ ಬರುತ್ತೆ, ಅದನ್ನು 1 ml ಹಾಕೊಂಡು ಸ್ಪ್ರೇ ಮಾಡಬಹುದು. ಅದು ಒಳ್ಳೆ ಕಂಟ್ರೋಲ್ ಇದೆ. ಇದು ನಮ್ಮ ಡ್ರೈ ಭಾಗದಲ್ಲಿ ಇಲ್ಲ, ಬರೀ ಮಲೆನಾಡು ಪ್ರದೇಶದಲ್ಲಿ ಮಾತ್ರ ಅಲ್ಲಿ ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತುಂಬಾ ಹೆಚ್ಚಿನ ಪ್ರದೇಶದಲ್ಲಿದೆ. ಹಾಸನ ಜಿಲ್ಲೆಯಲ್ಲಿ ಅಷ್ಟೊಂದು ವ್ಯಾಪಕವಾಗಿಲ್ಲ, ಆದ್ರೆ ಕೆಲವು ಕಡೆ ಇದೆ. ಇದನ್ನು ಕೂಡ ರೈತರು ಗಮನಿಸ್ಕೋಬೇಕು. ಅದಾದ ನಂತರ ಅಣಬೆ ರೋಗ ಅಂತ ಒಂದು ನಾವೆಲ್ಲ ಕೇಳಿದೀವಿ, ಬಹಳ ಪ್ರಮುಖವಾದ ರೋಗ ಇದು. ಅದು ಅಣಬೆ ರೋಗ ಹೆಂಗೆ ಅಂತ ಅಂದ್ರೆ, ಅದು ಅಣಬೆ ಕಾಣೋ ಅಷ್ಟೊತ್ತಿಗೆ ಮರ ನಮ್ಗೆ ಕೈ ತಪ್ಪೋಗಿರುತ್ತೆ, ನಮ್ಗೆ ಕೈ ಬಿಟ್ಟೋಗಿರುತ್ತದೆ ಆಲ್ರೆಡಿ. ಅದು ಅಣಬೆ ಬರೋಕ್ಕಿಂತ 1-3 ವರ್ಷದ ಹಿಂದೆಲೇನೆ ಅದು ಆಕ್ಟಿವಿಟಿ ಒಳಗಡೆಯಿಂದ ಸ್ಟಾರ್ಟ್ ಆಗಿರುತ್ತೆ, ಅದೊಂಥರ ಕ್ಯಾನ್ಸರ್ ತರನೇ ಅಂತ ಹೇಳ್ಬೋದು ನಾವು. ಹಂಗಾಗಿ ರೈತರು ಇಲ್ಲೂ ಅಷ್ಟೇ, ಸಾವಯವ ಅಂಶ ಎಲ್ಲಿ ಕಡಿಮೆ ಆಗುತ್ತೆ ಅಲ್ಲಿ ಸಮಸ್ಯೆ ಕಂಡು ಬರುತ್ತೆ. ಇದಕ್ಕೆ ನಾವು ಹೆಕ್ಸಕೊನೋಸಲ್ ಅಂತ ಏನ್ ಹೇಳುದು, ಅದನ್ನ ಬೇರಿಗೆ ಕಟ್ಟಬೇಕಾಗುತ್ತೆ. ಯಾವಾಗ ಫಲ ಇರೋದಿಲ್ಲ ಅಂತ ಟೈಮಲ್ಲಿ ನಾವು ಬೇರಿಗೆ ಕಟ್ಟಿದ್ರೆ ಕಂಟ್ರೋಲ್ ಬರುತ್ತೆ. ಮತ್ತೆ ಸಿಒಸಿನ ಇದಕ್ಕೆ ಕಾಂಡಕ್ಕೆ ಪೇಸ್ಟ್ ಕೂಡ ಮಾಡಬೇಕಾಗುತ್ತೆ. ಇದ್ ಬಿಟ್ರೆ ಇನ್ನೊಂದು ರೋಗ ಅಂತಂದ್ರೆ ಪ್ರಮುಖವಾಗಿ ಮಲೆನಾಡು ಭಾಗದಲ್ಲಿ ಸುಳಿಕೊಳೆ ರೋಗ. ಸುಳಿಲಿ ಮಳೆ ನೀರು ಬಂದು ನಿಂತು ಅದು ಕೊಳ್ತೋಗುತ್ತೆ. ಅದಕ್ಕೆ ರೈತರಿಗಾಗಲೇ ನಮ್ಮ ಬೋರ್ಡೋ ದ್ರಾವಣವನ್ನ 2-3 ಬಾರಿ ಕಡ್ಡಾಯವಾಗಿ ಸ್ಪ್ರೇ ಮಾಡ್ತಾ ಇದಾರೆ. ಈ ಬಯಲ್ಸೀಮೆಯವರಿಗೆ ಇದೊಂದು ಸ್ವಲ್ಪ ಅಡ್ವಾಂಟೇಜ್, ಅವ್ರಿಗೆ ಸ್ಪ್ರೇ ಮಾಡುವಂತ ಯಾವುದೇ ರಿಸ್ಕ್ ಇರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಮಳೆ ಕಡಿಮೆ ಇರೋದ್ರಿಂದ ಸುಳಿಕೊಳೆ ರೋಗ ಸ್ವಲ್ಪ ಕಡಿಮೆ ಇರುತ್ತೆ. ಆದ್ರೆ ಅಣಬೆ ರೋಗ ಎಲ್ಲ ಕಡೆ ಬರುತ್ತೆ, ಮತ್ತೆ ಇದು ಅಣಬೆ ರೋಗ ನೀರಿಂದ ಸ್ಪ್ರೆಡ್ ಆಗುತ್ತೆ. ಹಂಗಾಗಿ ರೈತರು ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ನೀರು ಹಾಯಿಸಬೇಕಾದ್ರೆ ಅಣಬೆ ರೋಗ ಬಂದಿರತಕ್ಕಂಥ ಗಿಡಗಳಿದ್ರೆ ಅವನ್ನ ತೆಗೆದು ಅಲ್ಲಿ ಸ್ವಲ್ಪ ಎಲ್ಲ ಬ್ಲೀಚಿಂಗ್ ಪೌಡರ್ ಸುಣ್ಣ ಹಾಕೋದ್ರ ಮೂಲಕ ಅದನ್ನೆಲ್ಲ ಸುಟ್ಟಾಕ್ಬೇಕು ಸಂಪೂರ್ಣವಾಗಿ ಬಂದಿರತಕ್ಕಂಥ ಮರನ, ಇಲ್ಲಾಂದ್ರೆ ಅದರಿಂದಾನೇ ಸ್ಪ್ರೆಡ್ ಆಗುತ್ತೆ. ಹಂಗಾಗಿ ಸುಳಿಕೊಳೆ ರೋಗಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರೆ ನಾವು ಮಲೆನಾಡಲ್ಲಿ ಮಾತ್ರ ಈ ಸಮಸ್ಯೆ ಹೆಚ್ಚಿಂದಾಗಿದೆ. ಅದಕ್ಕೆ ಅವರು 2-3 ಬಾರಿ ಸುಣ್ಣ ಮತ್ತೆ ಮೈಲ್ ತುತ್ತು ಎರಡನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು 200 liter ಡ್ರಮ್ಗೆ 1-2 kg ಸುಣ್ಣ, 2 kg ಮೈಲ್ ತುತ್ತು ಹಾಕಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋಂತ ಏನು ರೂಢಿ ಇದೆ ಅದು ಒಳ್ಳೆ ಕೆಮಿಕಲ್, ಅದನ್ನ ಮಾಡ್ಕೊಂಡು ಹೋದ್ರೆ ಸಾಕಾಗುತ್ತೆ. ಅದು ಬಿಟ್ರೆ ಕೀಟ ಸುಳಿ ತಿಗಣೆ ಒಂದ್ ಇವಾಗ ಜಾಸ್ತಿ ಆಗ್ತದೆ. ಇದು ಆಕ್ಚುಲಿ ಮುಂಚೆ ಒಂದು 5-10 ವರ್ಷದಿಂದ ಕೇಳಿದ್ರೆ ಇದು ಹುಳ ಇದು ಸಮಸ್ಯಾತ್ಮಕ ಅಂದ್ರೆ ಅದವೇ ಅಲ್ಲ. ಈ ಯಾವಾಗ ಪ್ರದೇಶ ಈ ಮಟ್ಟಕ್ಕೆ ವಿಸ್ತರಣೆ ಇದು ಕೂಡ ಒಂದು ಕೀಟವಾಗಿ ಪರಿಣಮಿಸಕ್ಕೆ ಶುರು ಆಯ್ತು. ಅವೇನಾಗುತ್ತೆ ಅಂದ್ರೆ ಸುಳಿಲಿ ಕೂತಿರುತ್ತೆ. ಇದ್ರದ್ದು ಮೇನ್ ಕೆಲಸ ಏನು ಅಂತ ಅಂದ್ರೆ, ಏನು ಸುಳಿ ಇರ್ತದಲ್ಲ ಹೊಸ ಸುಳಿ, ಅದನ್ನ ಕೆರೆದು ತಿಂತಾ ಇರುತ್ತೆ. ಅದು ಗರಿ ಓಪನ್ ಆದಾಗ ಚುಕ್ಕಿ ಚುಕ್ಕಿ ತೂತ ತೂತ ತೂತ ತೂತ ಅದಂಗಾಗಿರುತ್ತೆ. ನೋಡೋರ್ಗೆ ಏನನ್ಸುತ್ತೆ, ಇದು ಎಲೆ ಚುಕ್ಕಿ ರೋಗ ಅಂತ ಅನ್ಸುತ್ತೆ. ಇದು ನೋಡಿದಾಗ ಇದು ಎಲೆ ಚುಕ್ಕಿ ಆಗಿದೆ ಅಡಿಕೆಗೆ ಅಂತ ಅನ್ಸ್ತಾ ಇರುತ್ತೆ. ಆದ್ರೆ ಇದೇನಾಗಿರುತ್ತೆ, ಅದು ಸಣ್ಣ ಸಣ್ಣದಾಗಿ ಕೆರೆದಿರ್ತಕ್ಕಂಥದ್ದು ಓಪನ್ ಆದಾಗ ತೂತ್ ತೂತ ಆದಂಗಾಗುತ್ತೆ ಸಣ್ಣದಾಗಿ, ಇಲ್ಲ ಕೆರೆದಂಗೆ ಆಗಿರೋ ಜಾಗದಲ್ಲೆಲ್ಲ ಸ್ಪಾಟ್ ಕಾಣಿಸುತ್ತೆ. ಆ ಸ್ಪಾಟ್ ಇದು ಹುಳದಿಂದ ಬಂದಿರತಕ್ಕಂಥದ್ದು. ಮತ್ತೆ ಇದು ನೀವು ಗಮನಿಸಬಹುದು, ಸುಳಿನ ಸ್ವಲ್ಪ ಸೂಕ್ಷ್ಮವಾಗಿ ತೆಗೆದು ನೋಡಿದ್ರೆ ಸುಳಿ ಭಾಗದಲ್ಲಿ ಈ ಕೆಂಪು ಮತ್ತೆ ಹಸಿರು ಬಣ್ಣದ ತಿಗಣೆಗಳು ಕೂತಿರ್ತವೆ ಅಲ್ಲಿ. ಅವೇನ್ ಮಾಡ್ತವೆ, ಮೇಲ್ ಬರ್ತವೆ, ಕೆರಿತವೆ, ಮತ್ತೆ ಕೆಳಗೆ ಹೋಗ್ತಿರ್ತವೆ. ಹಂಗಾಗಿ ಇದಕ್ಕೆ ಫೆಂಥೋಯೇಟ್ ಅಂತ ಒಂದು ಔಷಧಿ ಇದೆ, ಅದನ್ನ 2 ml 1 liter ಹಾಕೊಂಡು ರೈತರು ಸುಳಿಗೆ ಸ್ಪ್ರೇ ಮಾಡೋದ್ರ ಮೂಲಕ ಇದನ್ನ ಕಂಟ್ರೋಲ್ಗೆ ತರಬಹುದು. ಇದು ಏನು ಅಂತ ಸಮಸ್ಯಾತ್ಮಕ ಅಂತಲ್ಲ, ಸ್ವಲ್ಪ ಚಿಕ್ಕ ಗಿಡಗಳಲ್ಲಿ ಸ್ವಲ್ಪ ಸಮಸ್ಯಾತ್ಮಕ ಆಗುತ್ತೆ. ಒಂದು ಸಲ ಗಿಡಗಳನ್ನು 4 ವರ್ಷ ದಾಟದ ಮೇಲೆ ಇದೇನಂತ ಸಮಸ್ಯೆ ಆಗಲಾರದು ಅಂತ ನನ್ನ ಭಾವನೆ. ಹೀಗೆ ರೋಗ ಮತ್ತು ಕೀಟಗಳು ಕೂಡ ಬಾಧಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅವುಗಳನ್ನ ನಾವು ಸೂಕ್ತವಾಗಿ ನಿರ್ವಹಣೆ ಮಾಡುವ ಮೂಲಕ ಬೆಳೆಯನ್ನ ಸಂರಕ್ಷಣೆಯನ್ನ ಮಾಡಿಕೊಳ್ಳಬಹುದು. ಈ ಅಡಕೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಡಕೆ ಬೆಳೆ ಒಂದು ಉತ್ತಮವಾಗಿ ಆರ್ಥಿಕತೆಯನ್ನ ನೀಡತಕ್ಕಂತಹ ಒಂದು ಬೆಳೆ, ಆದ್ರೆ ಅದರ ಜೊತೆಗೆ ನಮ್ಮ ಜಾಗರೂಕತನ ತುಂಬಾ ಅವಶ್ಯಕತೆ ಇದೆ ಇವತ್ತಿನ ದಿನದಲ್ಲಿ. ಯಾಕೆಂದ್ರೆ ಬೆಳೆ ಎಷ್ಟು ಮಟ್ಟಿಗೆ ವಿಸ್ತರಣೆ ಆಗ್ತಾ ಇದೆ ಅಂತ ನಾವೆಲ್ಲ ಕಣ್ಣಾರೆ ನೋಡ್ತಾ ಇದೀವಿ. ಹಾಗಾಗಿ ಕಡ್ಡಾಯವಾಗಿ ಬಹು ಬೆಳೆ ಪದ್ಧತಿಗೆ ಹೋಗ್ಬೇಕು. ಅಡಕೆಯನ್ನು ಮಾಡಿ ಅದ್ರ ಜೊತೆಗೆ ಬೆಳೆತಕ್ಕಂತಹ ಬೇರೆ ಬೆಳೆಗಳನ್ನು ಕೂಡ ಅಳವಡಿಸಿಕೊಂಡು ರೈತರು ಆರ್ಥಿಕವಾಗಿ ಸಬಲೀಕರಣವನ್ನು ಹೊಂದಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಒಳ್ಳೆಯದು ಡಾಕ್ಟರ್ ರಾಜೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅಡಿಕೆ ಬೆಳೆಯ ಕ್ರಮಗಳು ಮತ್ತು ಸಮಗ್ರ ರೋಗ ಮತ್ತು ಕೀಟ ನಿರ್ವಹಣಾ ಕ್ರಮಗಳ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 709-1-5501. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 709-1-5501. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಡಿಕೆ ಬೆಳೆಯ ಬೇಸಾಯ ಕ್ರಮಗಳು ಹಾಗೂ ಸಮಗ್ರ ರೋಗ ಕೀಟಗಳ ನಿಯಂತ್ರಣ ಕ್ರಮಗಳು ಈ ಕುರಿತಂತೆ ಅರಕಲಗೂಡು ತಾಲೂಕು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಡಿ ರಾಜೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಪಾಲಿ ಮನೆಯಲ್ಲಿ ತೋಟಗಾರಿಕೆ ಬೆಳೆಗಳ ಸುರಕ್ಷಿತ ಬೇಸಾಯ ಕ್ರಮಗಳು. ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ಕೆ ನಟರಾಜ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಹೈನು ರಾಸುಗಳಲ್ಲಿ ಕಂಡುಬರುವ ಕೆಚ್ಚಲು ಮತ್ತು ಮೊಲೆ ತೊಟ್ಟಿನ ತೊಂದರೆಗಳು ಹಾಗೂ ನಿಯಂತ್ರಣ ಕ್ರಮಗಳ ಕುರಿತು ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎನ್ ನಾಗರಾಜು ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕೃಷಿ ರಂಗ ಬಿತ್ತರವಾಯಿತು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೋ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಂದವರೇ, ಕೇಳಿಗರೆ, ಬೇಸಾಯದಲ್ಲಿ ಮನೆಯ ಸದಸ್ಯರೆಲ್ಲರೂ ಚೆನ್ನಾಗಿ ತೊಡಗಿಸಿಕೊಂಡ್ರೆ ಅಷ್ಟೊಂದು ಹೊರೆ ಅಂತ ಅನಿಸೋದಿಲ್ಲ. ಬೇಸಾಯ ನೀನು ಸಹಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ ಅನ್ಕೊಂಡೆ ನಮ್ಮ ಹಿರಿಯರು ಕೆಲಸ ಮಾಡ್ಕೊತ ಬಂದರು. ಆಳು ಕಾಳುಗಳ ಮೇಲೆ ಅಷ್ಟೊಂದು ಅವಲಂಬನೆ ಆಗ್ದಲನೆ ಅದ್ಭುತವಾಗಿ ಬೆಳವಣಿಗೆಯನ್ನು ಕಂಡರು. ಸಣ್ಣವರಿಂದ ಹಿಡಿದು ಹಿರಿಯರ ತನಕ ಕೃಷಿಯಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ದನಕರುಗಳು ಬೇಸಾಯದ ಒಂದು ಅವಿಭಾಜ್ಯ ಅಂಗವಾಗ್ತವೆ. ಜಾನುವಾರುಗಳನ್ನು ಸಾಕ್ಕೊಂಡ್ರೆ ಕೃಷಿಗೆ ಜಾನುವಾರುಗಳಿಂದ ಅನುಕೂಲ, ಜಾನುವಾರುಗಳಿಂದ ಕೃಷಿಗೂ ಪ್ರಯೋಜನ. ನಿಮ್ಮಲ್ಲಿ ಬೆಳೆಯುವ ಹುಲ್ಲು, ಕಳೆ, ಅನವಶ್ಯಕವಾದ ಪದಾರ್ಥ ಅಂತ ಅಂದ್ಕೊಂಡು ನಾವು ಭಾವಿಸ್ಕೊಳ್ತೀವಲ್ಲ, ಅದೆಲ್ಲ ದನಕರುಗಳಿಗೆ ಆಹಾರವಾಗುತ್ತೆ. ದನಕರುಗಳು ಹಾಕುವ ಸಗಣಿ ಮತ್ತು ಗಂಜಲ ಬೇಸಾಯದಲ್ಲಿ ಪ್ರಯೋಜನಕ್ಕೆ ಬರುತ್ತೆ. ರೈತ ಬಾಂಧವರೇ, ಸಣ್ಣ ಹಿಡುವಳಿದಾರರು ಎಷ್ಟೋ ಕಡೆಗೆ ಬಹಳ ಚೆನ್ನಾಗಿದ್ದಾರೆ, ದೊಡ್ಡವರು ಸಹ ಏನು ಕಡಿಮೆ ಇಲ್ಲ. ಆದರೆ ಈ ಎರಡರ ಮಧ್ಯದಲ್ಲಿ ಕೆಲವೊಂದು ಸಾರಿ ನಾವು ನೋಡೋದಾದರೆ ಸಣ್ಣ ಹಿಡುವಳಿದಾರರು ಎಷ್ಟೋ ಕಡೆಗೆ ಜೀವನ ಸಾಗಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋದಿದೆ. ದೊಡ್ಡವರು ಸಹ ಬಹಳ ಕಷ್ಟ, ಆಳು ಕಾಳುಗಳು ಸಿಗ್ತಾ ಇಲ್ಲ, ನಾವು ಅಂದ್ಕೊಂಡಂತೆ ವರಮಾನ ಲಭಿಸ್ತಾ ಇಲ್ಲ ಅಂತ ಅಂದ್ಕೊಂಡು ಮಾತಾಡೋದಿದೆ. ಎರಡೂ ಗುಂಪುಗಳಲ್ಲೂ ಬೆಳವಣಿಗೆ ಆಗಿರೋರಿದ್ದಾರೆ, ಅಷ್ಟೊಂದು ಬೆಳವಣಿಗೆಯನ್ನು ಕಾಣದವರಿದ್ದಾರೆ. ಇನ್ನು ಮಧ್ಯಮ ಹಿಡುವಳಿ ಹೊಂದಿರುವ ಕೃಷಿಕರು ಸಹ ಆ ಕಡೆ ಕಡೆ ಒದ್ದಾಡ್ತಾ ಇರೋದನ್ನು ನಾವು ಕಾಣ್ತಾ ಇರ್ತೀವಿ. ಮನಸ್ಸು ಮಾಡಿದರೆ ಒಬ್ಬೊಬ್ಬರು ಒಂದೆರಡು ಎಕರೆಗೆ 100-200 ಎಕರೆ ಜಮೀನನ್ನು, ತೋಟವನ್ನು ನಿರ್ವಹಿಸ್ಬೋದು. ಕಷ್ಟ ಅನ್ನೋ ಒಂದು ವಿಚಾರ ಬರಲೇಬಾರದು. ಕಂಪನಿ ಎಸ್ಟೇಟ್ಗಳಲ್ಲಿ ಸಾವಿರಾರು ತೋಟವನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ನೋಡಿ. ವ್ಯವಸ್ಥೆಗಳನ್ನು ನಿಭಾಯಿಸ್ತಾ ಲಾಭವನ್ನು ಗಳಿಸ್ತಾ ಕಂಪನಿಗಳು ಕಾಫಿ, ಏಲಕ್ಕಿ, ಕಾಳುಮೆಣಸು, ಟೀ ತೋಟಗಳನ್ನು ನಿರ್ವಹಣೆ ಮಾಡೋದಿದೆ. ಇನ್ನು ಕೆಲವಾರು ದೊಡ್ಡ ದೊಡ್ಡ ಹಿಡುವಳಿದಾರರು ಈ ಕಡೆ ತೆಂಗು, ಕಾಫಿ, ಅಡಿಕೆ, ಕಾಳುಮೆಣಸು, ಏಲಕ್ಕಿ ಹೀಗೆ ಬೇರೆ ಬೇರೆ ಬೆಳೆಗಳಲ್ಲಿ ಚೆನ್ನಾಗಿ ತೊಡಸ್ಕೊಂಡು ಸಾಕಷ್ಟು ದುಡ್ಡನ್ನು ಮಾಡಿಕೊಂಡಿದ್ದಾರೆ. ಹತ್ತಾರು ಜನಕ್ಕೆ ನೂರಾರು ಜನಗಳಿಗೆ ಉದ್ಯೋಗದ ಅವಕಾಶಗಳನ್ನು ಕೊಟ್ಟಿದ್ದಾರೆ. ನಿರಂತರವಾಗಿ ಇದು ಹೀಗೆ ಮುಂದುವರಿತಂತ ಹೇಳಲಿಕ್ಕಾಗುವುದಿಲ್ಲ. ಅದನ್ನು ನಿಭಾಯಿಸುವ ಶಕ್ತಿ, ಸಾಮರ್ಥ್ಯ ಸಾಗ್ತಾ ಇರಬೇಕು. ಎಲ್ಲೋ ವ್ಯತ್ಯಾಸ ಆಯ್ತಂದ್ರೆ ಕೃಷಿಯಲ್ಲಿ ಕುಂಠಿತ ಕಂಡೇ ಕಾಣುತ್ತೆ. ಇನ್ನು ಸಣ್ಣ ಹಿಡುವಳಿದಾರರು ಎಷ್ಟೋ ಕಡೆಗೆ ಒಂದು ಎಕರೆ, ಎರಡು ಎಕರೆ, ಮೂರು ಎಕರೆ ಇಟ್ಕೊಂಡಿರೋರು ಸಹ ಅಷ್ಟೊಂದು ಚೆನ್ನಾಗಿ ಬೆಳವಣಿಗೆಯನ್ನು ಕಂಡಿಲ್ಲ. ಅಲ್ಲಿನೂ ಏನೇನೋ ಕಾರಣಗಳಿದ್ದಾವೆ. ಒಟ್ಟಾರೆ ಅವರವರ ಇತಿಮಿತಿಯಲ್ಲಿ ವ್ಯವಸ್ಥೆಗಳನ್ನು ಸರಿಯಾಗಿ ನಿಭಾಯಿಸ್ಕೊಂತ ಹೋದರೆ ಅನುಕೂಲವೆ. ಎಲ್ಲೆಲ್ಲಿ ಖರ್ಚುಗಳನ್ನು ಕಮ್ಮಿಗೊಳಿಸ್ಕೊಳ್ಬೇಕು, ಮಣ್ಣಿನ ಫಲವತ್ತತೆಗೆ ಪೂರಕವಾಗಿ ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಕಾರ್ಮಿಕರ ನಿರ್ವಹಣೆಯನ್ನು ಜಾಗರೂಕತೆಯಿಂದ, ಜಾಣತನದಿಂದ ಮಾಡಿಕೊಂಡು ಹೋಗೋದು, ಹೆಚ್ಚು ಹೊರೆ ಆಗದಂತೆ ಕೃಷಿ ಪರಿಕರಗಳನ್ನು ಬಳಕೆ ಮಾಡಿಕೊಳ್ಳೋದು, ಕಾರ್ಮಿಕರಿಗೆ ಹೆಚ್ಚೆಚ್ಚು ಹಣವನ್ನು ಕೊಡದೆ ಅವರ ಯೋಗಕ್ಷೇಮವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿಸ್ಕೊಂತ ಹೋಗೋದು, ಇನ್ನು ಮನೆಯವರೆಲ್ಲರೂ ಸೇರಿಕೊಂಡು ಕೃಷಿಯಲ್ಲಿ ಭಾಗಿಯಾಗೋದು, ಹೀಗೆ ನಾವು ಹತ್ತಾರು ವಿಚಾರಗಳಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಂಡ್ರೆ ಕೃಷಿ ಅಲ್ಲದಲ್ಲೇ ಎಲ್ಲ ಕ್ಷೇತ್ರಗಳಲ್ಲೂ ಬೆಳವಣಿಗೆಯನ್ನು ಕಾಣಬಹುದು. ಪ್ರತಿಯೊಂದು ಬೆಳೆಗೂ ನ್ಯೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೋ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಗೀತಗಾನ ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕ್ಕೂ ಮುಂಚೆ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗೇ ಇದೆ. ಹ್ಯುಂಡೈ 5.92 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕ್ಕೂ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ, ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ಗೀತಗಾನ ಕಾರ್ಯಕ್ರಮದಲ್ಲಿ ಇಂದು ದಾಸರ ಪದಗಳನ್ನು ಬಿತ್ತರಿಸುತ್ತಿದ್ದೇವೆ. ಮೊದಲಿಗೆ ಕೇಳಿ ಪುರಂದರದಾಸರ ಒಂದು ರಚನೆ ಪುತ್ತೂರು ನರಸಿಂಹನಾಯಕವರ ಸ್ವರದಲ್ಲಿ. ಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ, ದಾಸನೆನಿಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ. ಆಶ ಪಾಶಗಳಲ್ಲಿ ಘಾಸಿ ಬಿದ್ದೆನೋ ರಂಗ, ಆಶ ಪಾಶಗಳಲ್ಲಿ ಘಾಸಿ ಬಿದ್ದೆನೋ ರಂಗ, ದೋಷರಹಿತ ಪರಮೇಶ ರಕ್ಷಿಸೋ ಎನ್ನ, ದೋಷರಹಿತ ಪರಮೇಶ ರಕ್ಷಿಸೋ ಎನ್ನ. ದಾಸನೆನಿಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ, ದಾಸನೆನಿಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ. ಪ್ರಹ್ಲಾದನ ಸರಳ ಭಕ್ತಿಗೆ ಮೆಚ್ಚಿ, ತರಳ ಪ್ರಹ್ಲಾದನ ಸರಳ ಭಕ್ತಿಗೆ ಮೆಚ್ಚಿ, ತರಳ ಪ್ರಹ್ಲಾದನ ಸರಳ ಭಕ್ತಿಗೆ ಮೆಚ್ಚಿ ತರಳ ಪ್ರಹ್ಲಾದನ ಸರಳ ಭಕ್ತಿಗೆ ಮೆಚ್ಚಿ ದುರುಳ ದೈತ್ಯನ ಪಿಡಿದು ಕರಣ ಬಗೆದ ಹರಿ ದುರುಳ ದೈತ್ಯನ ಪಿಡಿದು ಕರಣ ಬಗೆದ ಹರಿ ದಾಸನೆನಿಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಆಶ ಪಾಶಗಳಲ್ಲಿ ಘಾಸಿ ಬಿದ್ದೆನೋ ರಂಗ ಆಶ ಪಾಶಗಳಲ್ಲಿ ಘಾಸಿ ಬಿದ್ದೆನೋ ರಂಗ ದೋಷರಹಿತ ಪರಮೇಶ ರಕ್ಷಿಸೋ ಜನ್ನ ದಾಸನೆನಿಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಭಕ್ತರ ಮನ ಸಲ್ಲಿಸಿ ಸಲಹುವ ಎಲ್ಲ ಭಕ್ತರ ಮನ ಆ ಎಲ್ಲ ಭಕ್ತರ